ಫಾರ್ಮ್ಗಳಿಗೆ, ಡೈರಿ ಫಾರ್ಮ್ಗಳಿಗೆ ಭೇಟಿ ಕೊಡ್ತಾ ಇದ್ದೀರಿ, ಹೇಗಿದೆ ನಮ್ಮ ಜಿಲ್ಲೆಯಲ್ಲಿ ಅಲ್ಲೆಲ್ಲಿ ಕಂಡು ಬರ್ತಾ ಇದೆ ಹೇಗೆ? ಇದು ಒಂದು ವೈರಾಣುಗಳಿಂದ ಬರ್ತಕ್ಕಂಥ ರೋಗ. ಸೊ ಆಲ್ರೆಡಿ ಇದು ಮೊಟ್ಟ ಮೊದಲನೇದಾಗಿ ಆಫ್ರಿಕಾದಲ್ಲಿ 1928 ಬಂತು. ನಂತರ 2012 ನಮ್ಮ ಏಷ್ಯಾ ಖಂಡದಲ್ಲಿನೂ ಕೂಡ ಅಲ್ಲಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕಂಡು ಬಂತು. ನಮ್ಮ ಭಾರತದಲ್ಲಿ 2019 ಮೊಟ್ಟ ಮೊದಲನೇ ಬಾರಿಗೆ ಒರಿಸ್ಸಾದಲ್ಲಿ ಕಂಡು ಬಂತು. ಸೊ ಈಗ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು 2 ನಾವು ನೋಡ್ತಾ ಇದ್ದೀವಿ, ನಮ್ಮ ಆಲ್ಮೋಸ್ಟ್ 24 ರಾಜ್ಯಗಳಲ್ಲಿ ಕಂಡು ಬಂದಿದೆ. ನಮ್ಮ ರಾಜ್ಯ ನಮ್ಮ ಜಿಲ್ಲೆಯಲ್ಲಿನೂ ಕೂಡ ಕೆಲವು ಹಳ್ಳಿಗಳಲ್ಲಿ ಆಲ್ರೆಡಿ ಇದು ಕಂಡು ಬರ್ತಾ ಇದೆ. ಹೇಗೆ ಇದು, ಯಾವ ಇದಕ್ಕೆ ಏನಾದರೂ ಒಂದು ನಿರ್ಬಂಧ ಇದೆಯಾ? ಒಂದು ಕರೆ ಇದೆ, ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಹಲೋ, ಕೇಳಿ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾರೆ ನಿಮ್ಮ ಹೆಸರು? ನನ್ನ ಹೆಸರು ಚೆನ್ನಪ್ಪ. ಚೆನ್ನಪ್ಪ ಅವರೇ, ಸ್ವಲ್ಪ ದೂರ ಮೈಕೋ ರೇಡಿಯೋದಿಂದ ದೂರ ಇಡಿರಿ. ಕೇಳಿ ಪ್ರಶ್ನೆ ಕೇಳಿ ಚೆನ್ನಪ್ಪ ಅವರೇ. ಸ್ವಲ್ಪ ನಿಮ್ದು ಎಕೋ ಬರ್ತಾ ಇದೆ, ಎಕೋ ರೇಡಿಯೋದ ಸಮೀಪ ಇದೆಯಾ ನಿಮ್ದು? ಇಲ್ಲ ಸರ್, ದೂರ. ಹಾ, ದೂರ ಹೋಗ್ರಿ ಸ್ವಲ್ಪ, ಅಂದ್ರೆ ಎಕೋ ಕಡಿಮೆ ಆಗತ್ತೆ. ಒಳ್ಳೆ ಪ್ರಶ್ನೆ. ಇದು ಸಾಂಕ್ರಾಮಿಕ ರೋಗ. ಇದು ಒಂದು ಪ್ರಾಣಿಗೆ ಬಂತಂದ್ರೆ ಇನ್ನೊಂದು ಪ್ರಾಣಿಗೆ, ಅಂದ್ರೆ ದನಗಳಲ್ಲಿ ಬಂತಂದ್ರೆ ಇನ್ನು ಬೇರೆ ದನಗಳಿಗೂ ಸಂಪರ್ಕದ ಮೂಲಕ ಆಗಿರ್ಬೋದು, ಅಥವಾ ಡೈರೆಕ್ಟ್ಲಿ ಅಂದರೆ ಅವು ಒಂದಕ್ಕೊಂದು ಸಂಪರ್ಕ ಬರೋದಾಗಲಿ, ಅಥವಾ ನಾವು ಅನಾರೋಗ್ಯ ಇರತಕ್ಕಂಥ ಜಾನಗಳನ್ನು ಮುಟ್ಟಿ ನಾವು ಆರೋಗ್ಯ ಇರತಕ್ಕಂಥ ದನ ಮುಟ್ಟಿದ್ರೂ ಕೂಡ ಬರುತ್ತೆ. ಅಂದರೆ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮೂಲಕ ಆಗಿರ್ಬೋದು, ಅಥವಾ ಮೇವಿನ ಮೂಲಕ, ನೀರಿನ ಮೂಲಕ, ಅಥವಾ ಈವನ್ ನಮಗೆ ಗೊತ್ತಿರಲಾರ್ದಂಗೆ ಉಣ್ಣೆಗಳ ಮೂಲಕ, ನೊಣಗಳ ಮೂಲಕ, ಸೊಳ್ಳೆಗಳ ಮೂಲಕ. ಸೊ ಇವೆಲ್ಲ ಯಾಕಂದರೆ ವೈರಾಣು ನಮಗೆಲ್ಲ ಗೊತ್ತಿದೆ. ಈಗ ನಾವು ಕೋವಿಡ್ ವೈರಾಣು ಯಾವ ರೀತಿ ಹಬ್ಬುತ್ತದೆ ಎಂಬುದನ್ನು ನಾವು ನೋಡಿದ್ದೀವಿ, ಅದೇ ರೀತಿ ಈ ವೈರಾಣು ಕೂಡ ಹಬ್ಬುತ್ತದೆ. ಸೊ ಅದಕ್ಕೋಸ್ಕರ ಆದಷ್ಟು ರೋಗಗ್ರಸ್ತ ಪ್ರಾಣಿಗಳನ್ನು ಹಿಂಡಿನಿಂದ ಬೇರ್ಪಡಿಸ್ಬೇಕು ಮೊಟ್ಟ ಮೊದಲು, ಸಪರೇಟ್ ಆಗಿ ಇಡಬೇಕು ಅದನ್ನು. ಸೊ ಆ ಒಂದು ಕೆಲಸನ ನಾವು ಫಸ್ಟ್ ಮಾಡಬೇಕು. ಸೊ ತದನಂತರ ಏನು ಮಾಡಬೇಕಪ್ಪ ಅಂತಂದರೆ ರೋಗಗ್ರಸ್ತ ಪ್ರಾಣಿಗಳಿಗೆ ಆರೈಕೆ ಚಿಕಿತ್ಸೆಯನ್ನು ನೀಡಬೇಕು, ಅದನ್ನು ಯಾವ್ಯಾವ್ದು ನೀಡಬೇಕಂಬುದು ಹೇಳ್ತೀವಿ. ಸೊ ಅದರ ಜೊತೆಗೆ ಈ ಬರಲಾರದಂಥ ಜಾನುವಾರುಗಳಿಗೆ ಲಸಿಕೆ ಕೂಡ ಹಾಕ್ಸ್ಬೇಕು. ಸುನಪ್ಪರೇ, ಈಗ ಒಂದು ಪ್ರಾಣಿಗೆ ಬಂತಂದ್ರೆ ಸಪರೇಟ್ ಆಗಿ ಅದನ್ನ ಬೇರ್ಪಡಿಸ್ಬೇಕ್ರಿ? ಅಲ್ಲ ಸರ್, ಬೇರ್ಪಡಿಸ್ತು ಬಿಡ್ರೆ ಅದ್ರ ಕುಡಿಯ ನೀರಿನ ಅದ್ರೆಲ್ಲ ಸ್ಮೆಲ್ ಆಗಿ ಎಲ್ಲ ಕಡೆ ಒಂದು ಕೆರೆಯಲ್ಲಿ ನೀರು ಕುಡಿಸ್ತಾರೆ, ಮತ್ತೆ ಅದರಲ್ಲ ಬಂದ್ರೆ ಅದ್ ಯಾರು ಏನ್ ಮಾಡಕ್ಕಾಗಲ್ಲ. ಹಾ, ಬೇರ್ಪಡಿಸೋದಂದ್ರೆ ನೀವು ಸಾರ್ವಜನಿಕ ಕೆರೆಗಳಿರ್ತವೆ, ಕೆರೆಗಳಲ್ಲಿ ಎಲ್ಲ ದನಗಳು ನೀರು ಕುಡಿದಿರ್ತವೆ, ಅಲ್ಲಿ ಬಂತಂದ್ರೆ ಏನ್ ಮಾಡೋದು? ಸೊ ಅಲ್ಲಿ ಅಲ್ಲಿ ಬಂತು ಈಗ ಯೂಸ್ವಲಿ ಏನಾಗುತ್ತೆ, ಸೊ ರೋಗಗ್ರಸ್ತ ಪ್ರಾಣಿಗಳು ಇತ್ತು ಅಂದರೆ ಕಾಮನ್ ಆಗಿ ಒಂದು ಕಡೆ ಕುಡಿದ್ರೆ ಹಬ್ಬುತ್ತದೆ, ಡೆಫಿನೆಟ್ಲಿ ಹಬ್ಬುತ್ತದೆ. ಸೊ ನೀರಿನ ಮೂಲಕ ಅಂದರೆ ಆಹಾರದ ಮೂಲಕ ಅಥವಾ ಕಾಂಟ್ಯಾಕ್ಟ್ ಮೂಲಕ ಡೆಫಿನೆಟ್ಲಿ ಹಬ್ಬುತ್ತದೆ, ಈವನ್ ಉಣ್ಣೆಗಳ ಮೂಲಕ. ಅದನ್ನು ತಪ್ಪಿಸ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಬೇರ್ಪಡಿಸ್ಬೇಕು, ಮತ್ತು ಎಲ್ಲಿ ಬಂದದಂತ ಗೊತ್ತಿರ್ತದಲ್ಲ, ಸೊ ಅಂಥ ಜಾಗದಿಂದ ಪ್ರಾಣಿಗಳ ಮೂವ್ಮೆಂಟನ್ನು ರೆಸ್ಟ್ರಿಕ್ಷನ್ ಮಾಡಬೇಕು. ಆ ಪ್ರದೇಶದಲ್ಲಿ ನಾವು ಎಲ್ಲಿವರೆಗೆ ಅಂತಂದರೆ ಮಾರುಕಟ್ಟೆಗಳು ಕೂಡ ಜಾನುವಾರುಗಳ ಮಾರುಕಟ್ಟೆ ಕೂಡ ಬಂದ್ ಮಾಡಬೇಕಾಗುತ್ತೆ. ಸೊ ಇಂಥ ಏರಿಯಾದಾಗ ಬಂದದಂದ್ರೆ ಒಂದು ಸರೌಂಡಿಂಗ್ ಏರಿಯಾ ಒಂದು ಜೋನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಅಂದರೆ ಆ ಏರಿಯಾದಿಂದ ಬೇರೆ ಏರಿಯಾಕ್ಕೆ ಜಾನುವಾರುಗಳ ಮೂಮೆಂಟನ್ನು ರೆಸ್ಟ್ರಿಕ್ಷನ್ ಮಾಡಬೇಕು. ಅಂದರೆ ಒಟ್ಟಾರೆ ಅದನ್ನು ಕಟ್ಟಿ ಮೇಯಿಸಬೇಕು ಮನೆಯಲ್ಲಿನೇ ಸಪ್ರೇಟ್ ಆಗಿ ಬಂದಂತವನ್ನ. ಅಂದ್ರೆ ಸರ್ ಈಗ ಹಾಲು ಹಾಲು ಕೊಡ್ತಾ ಇರ್ತದಲ್ಲ ಸರ್, ಅದ್ರ ಹಾಲು ನಾವು ಸೇವನೆ ಮಾಡ್ಬೇಕು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಆಕ್ಚುಲಿ ಇದು ಪ್ರಾಣಿಯಿಂದ ಮನುಷ್ಯರಿಗೆ ಬರೋದಿಲ್ಲ, ಇದು ಈ ವೈರಾಣು ಮನುಷ್ಯನಿಗೆ ಬರೋದಿಲ್ಲ, ಹಿಂಗಾಗಿ ನೀವು ಹಾಲನ್ನ ಕುಡಿಬಹುದು. ಯೂಸ್ವಲಿ ನಮ್ಮ ದೇಶದಲ್ಲಿ ನಾವು ಹಾಲನ್ನ ಕಾಸಿನೇ ಕುಡಿತೀವಿ, ಯಾವುದೇ ವೈರಾಣುಗಳು ಇರೋದಿಲ್ಲ ಆ ಒಂದು ಟೆಂಪರೇಚರ್ಗೆ. ಅದು ಅಷ್ಟೇ ಅಲ್ಲ, ಈವನ್ ಇದು ಪ್ರಾಣಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂಥ ರೋಗನೇ ಅಲ್ಲ, ಪ್ರಾಣಿಜನ್ಯ ರೋಗ ಅಂತ ಹೇಳ್ತೀವಲ್ಲ, ಇದು ಪ್ರಾಣಿಜನ್ಯ ರೋಗ ಅಲ್ಲ, ಬಹಳಷ್ಟು ಮನುಷ್ಯರಿಗೆ ಬರೋದಿಲ್ಲ. ಸೊ ಕೇವಲ ಆಕಳುಗಳಲ್ಲಿ ಎಮ್ಮೆಗಳಲ್ಲಿ, ಆಕಳುಗಳಲ್ಲಿ ಸ್ವಲ್ಪ ತೀವ್ರತೆ ಜಾಸ್ತಿ ಇರುತ್ತೆ, ಎಮ್ಮೆಗಳಲ್ಲಿ ಸ್ವಲ್ಪ ತೀವ್ರತೆ ಕಡಿಮೆ ಇರುತ್ತೆ. ಸೊ ಅದನ್ನ ನೀವು ಫಸ್ಟ್ ಮೊದಲನೇದಾಗಿ ತಿಳ್ಕೊಬೇಕು. ಬಂತಂದ್ರ ಎಮ್ಮೆ ಆಕಳುಗಳನ್ನ ಸಪರೇಟ್ ಆಗಿ ಇಡಬೇಕ್ರಿ, ಹೊರಗೆ ಮೇಯಿಸ್ಲಿಕ್ಕದು ಬಿಡಬಾರ್ದು, ಮನೆಯಲ್ಲಿ ಸಪರೇಟ್ ಆಗಿ ಕಟ್ಟಿ ಮೇಯಿಸ್ಬೇಕಷ್ಟೇ. ಅವನ ಸಪರೇಟ್ ಆಗಿ ಇಡೋದು ಬಹಳ ಒಳ್ಳೇದು. ಒಳ್ಳೇದು ಚೆನ್ನಪ್ಪ ಅವ್ರೆ, ಕರೆ ಮಾಡೋದಕ್ಕೆ ಧನ್ಯವಾದ. ಡಾಕ್ಟರ್ ಪ್ರಹ್ಲಾದ್ ಅವರು ಈಗಾಗಲೇ ಒಬ್ಬರು ರೈತರು ಕೇಳಿದ ಹಾಗೆ ಸಾಕಷ್ಟು ಮಾಹಿತಿ ಕೇಳಿದ್ರು ಅವರು. ಮುಖ್ಯವಾಗಿ ಇದು ಏಕೆ, ಇದಕ್ಕೇನಾದರೂ ಸೀಸನ್ ಇದೆ, ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲದಲ್ಲೇ ಬರುತ್ತೆ ಅಂತಕ್ಕಂಥದ್ದು ಏನಾದ್ರು ಇದೆ, ಹೇಗೆ? ಸೊ ಆ್ಯಕ್ಚುಲಿ ಇದು ಹೆಚ್ಚಾನೆಚ್ಚಾಗಿ ಮಳೆಗಾಲದಲ್ಲಿ ಕೂಡ ಬರುತ್ತೆ, ಬೇರೆ ಸೀಸನಲ್ಲಿಯೂ ಬರುತ್ತೆ. ಸೊ ಹಂಗೇನು ಬರೋದಿಲ್ಲ ಅಂತ ಏನಿಲ್ಲ, ಏನಿಲ್ಲ ಬರುತ್ತೆ, ಬಟ್ ಹೆಚ್ಚು ಪ್ರಮಾಣದಲ್ಲಿ ಮಳೆಗಾಲದಲ್ಲಿ. ಯಾಕಂದರೆ ಇದು ನೊಣಗಳ ಮುಖಾಂತರ, ಸೊಳ್ಳೆಗಳ ಮುಖಾಂತರ, ಇನ್ನು ಉಣ್ಣೆಗಳ ಮುಖಾಂತರ, ನಮಗೆಲ್ಲ ಗೊತ್ತಿದೆ ಮಳೆಗಾಲದಲ್ಲಿ ಸ್ವಲ್ಪ ತೇವಾಂಶ ಅವೆಲ್ಲ ಜಾಸ್ತಿ ಇದ್ದಾಗ ಉಣ್ಣೆಗಳ ಕಾಟ ಅವೆಲ್ಲ ಜಾಸ್ತಿ ಇರುತ್ತೆ. ಇವೆಲ್ಲ ಒಂಥರ ಅಂದ್ರೆ ಉಣ್ಣೆಗಳಿಂದ ಸೊಳ್ಳೆಗಳಿಂದ ರೋಗ ಪ್ರಸಾರ ಆಗುತ್ತೆ, ಹರಡುತ್ತೆ ಮೆಕ್ಯಾನಿಕಲಿ. ಅಂದ್ರೆ ಒಂಥರ ಅಲ್ಲಿ ಈ ವೈರಾಣು ಇದ್ರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ನಾವು ತಿಳ್ಕೋಬೇಕಾದದ್ದು, ಈ ಒಂದು ರೋಗದಲ್ಲಿ ಏನಪ್ಪ ಅಂತಂದ್ರೆ ಇದು ವೈರಾಣುಗಳಿಂದ ಬರ್ತಕ್ಕಂಥ ರೋಗ. ಈ ರೋಗ ಬಂದ ಮೇಲೆ ಮೊದಲನೇದಾಗಿ ಜ್ವರ ಬರುತ್ತೆ. ಜ್ವರ ಬಂದ ನಂತರ ಚರ್ಮದ ಮೇಲೆ ಅಲ್ಲಲ್ಲಿ 1-5 ಸೆಂಟಿಮೀಟರ್ ಗಾತ್ರದ ಒಂದು ಗುಳ್ಳೆಗಳಾಗುತ್ತೆ. ಸೊ ಆ ಗುಳ್ಳೆಗಳು ಒಡೆದು ಒಂಥರ ನೆಕ್ರೋಟಿಕ್ ಅಂದ್ರೆ ಒಂಥರ ಅಲ್ಸರ್ ಇದ ಟೈಪ್ ಆಗುತ್ತೆ. ಅಲ್ಲ, ಈಗ ಗುಳ್ಳೆಗಳು ಆದ ತಕ್ಷಣ ಏನಾದರೂ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ರೈತರು ಏನಾದ್ರೂ ಚಿಕಿತ್ಸೆಯನ್ನು ಮಾಡಿಸಿರೋದು ಒಡಿತತಾ ಅಥವಾ ಒಡಿ ಹೇಗೆ ಅದು ಹುಣ್ಣಾಗತ್ತೆ? ಅದು ಯೂಸ್ವಲಿ ನಾವು ಇಮಿಡಿಯೇಟ್ಲಿ ಚಿಕಿತ್ಸೆ ಕೊಡಲೇಬೇಕು, ಅದನ್ನ ಚಿಕಿತ್ಸೆ ಹೇಳ್ತಾ ಇದ್ದೀನಿ ಸರ್. ಅಂದ್ರೆ ಏನಂತಂದ್ರೆ ಈ ಗುಳ್ಳೆಗಳಾಗುತ್ತೆ, ಈವನ್ ಕೆಲವು ಕಾಲು ಕುಂಟು ಬೀಳೋದು, ಡಿಬೆ ಅಂದ್ರೆ ಕೆಳಗಿನ ಭಾಗ ಕಾಲಲ್ಲಿ ಸ್ವಲ್ಪ ಬಾವು ಬರೋದು, ಇವೆಲ್ಲಾನು ಕೂಡ ಲಕ್ಷಣಗಳು ನಾವು ನೋಡ್ತೀವಿ. ಸೊ ಇಲ್ಲಿ ನಮಗೆ ಇದು 2-3 ವಾರ ತನಕೂ ಇರ್ಬೋದು. ಹಿಂಗಾಗಿ ಇದಕ್ಕೆ ನಾವು ಮೊಟ್ಟ ಮೊದಲನೇದಾಗಿ ಜ್ವರ ಅದು ಬಂದ ತಕ್ಷಣ ಗುಳ್ಳೆಗಳ ಕಂಡು ಅಥವಾ ಕುಂಟು ಬೀಳೋದು ಅಥವಾ ಸುಂದ ನಿಂದ್ರದು ಇವೆಲ್ಲನೂ ಲಕ್ಷಣಗಳು ಇರ್ತಾವಲ್ಲ, ಅವಾಗೆ ಕಡೆಕ್ಟ್ ಮಾಡಿ ನಾವೇನು ಮಾಡಬೇಕು. ಇದು ನಮಗೆಲ್ಲ ಗೊತ್ತಿದೆ, ಇದು ವೈರಾಣುಗಳಿಂದ ಬರ್ತಕ್ಕಂಥ ರೋಗ. ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ವೈರಾಣುಗಳಿಂದ ಬರ್ತಕ್ಕಂಥ ರೋಗಕ್ಕೆ ಯಾವುದೇ ಚಿಕಿತ್ಸೆ ಡೈರೆಕ್ಟ್ ಆಗಿ ಇರೋದಿಲ್ಲ. ನಾವೇನಿದ್ರೂ ಸಿಂಪ್ಟಮೆಟಿಕ್ ಅಂದರೆ ಲಕ್ಷಣಗಳ ಆಧಾರದ ಮೇಲೆ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಈ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೇವಲ ಚರ್ಮದ ಮೇಲೆ ಅಷ್ಟೇ ಅಲ್ಲ, ಗುಳ್ಳೆಗಳು ಕೆಲವೊಂದು ಸಂದರ್ಭದಲ್ಲಿ ಶ್ವಾಸಕೋಶದಲ್ಲಿ, ಮೂಗಿನಲ್ಲಿ, ಬಾಯಿಯಲ್ಲಿ ಅಥವಾ ಮೊಲೆಗಳ ಮೇಲೆ. ಸೊ ಇವೆಲ್ಲ ಆಗೋದ್ರಗೋಸ್ಕರ ಶ್ವಾಸಕೋಶದಲ್ಲಿ ಅಂತ ಸಂದರ್ಭದಲ್ಲಿ ತೀವ್ರತೆ ಜಾಸ್ತಿ ಇರುತ್ತೆ. ಸೊ ತೀವ್ರತೆ ಜಾಸ್ತಿ ಇದ್ದಾಗ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ್ರೆ ಆ ವೈರಲ್ ಇನ್ಫೆಕ್ಷನ್ ಜೊತೆಗೆ ಬ್ಯಾಕ್ಟೀರಿಯಾಗಳ ಅಂದ್ರೆ ಸೂಕ್ಷ್ಮಾಣುಜೀವಿಗಳ ಇನ್ಫೆಕ್ಷನ್ ಕೂಡ ಆಗಿ ಇನ್ನೂ ಜಾಸ್ತಿ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಆಂಟಿಬಯೋಟಿಕ್ ಅನ್ನ ಪಶುವೈದ್ಯರ ಸಲಹೆ ಮೇರೆಗೆ ಅವರು ಕೊಡ್ತಾರೆ, ಚಿಕಿತ್ಸೆ ಕೊಡ್ತಾರೆ. ಅದ್ರ ಜೊತೆಗೆ ಬೇನೆ ಕಡಿಮೆ ಆಗ್ಲಿಕ್ಕೆ, ಬೇನೆ ಇರುತ್ತೆ ಗುಳ್ಳಿಗಳಾದದ್ದು, ಸೊ ಕುಂಟ್ತಿರ್ತವೆ, ಅದನ್ನ ಈವನ್ ಜಾಯಿಂಟ್ ಪೇನ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಬೇನೆ ಕಡಿಮೆ ಆಗ್ಲಿಕ್ಕೂ ಕೂಡ ಔಷಧನ ಕೊಡ್ತಾರೆ. ಮತ್ತೆ ಈ ನಮಗೆಲ್ಲ ಗೊತ್ತಿದೆ ತುರಿಕೆ ಅಂದ್ರೆ ತಿಂಡಿ ಇರುತ್ತೆ, ಸೊ ಅದು ಕಡಿಮೆ ಆಗ್ಲಿಕ್ಕೂ ಕೂಡ ಕೆಲವು ಔಷಧಗಳನ್ನು ಕೊಡ್ತಾರೆ. ಸೊ ಈ ರೀತಿ ಲಕ್ಷಣದ ಆಧಾರದ ಮೇಲೆ ಚಿಕಿತ್ಸೆ ಕೊಡ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ತಾವು ಕೇಳಿದಿರಲ್ಲ ಸರ್, ಅದಕ್ಕೆ ಏನಂತಂದ್ರೆ ನಾವು ನೊಣಗಳು ಕೂಡ್ತವೆ, ಒಂದು ವೇಳೆ ಗುಳ್ಳೆಗಳಾಗಿ ಒಡೆದ ಮೇಲೆ ನೊಣಗಳು ಕುಂತು ಇಪ್ಪಿ ಇಟ್ಟು ಅಲ್ಲಿ ಹುಳಗಳು, ಮ್ಯಾಗೋಟ್ಸ್ ಅಂತಂದ್ರೆ ಹುಳಗಳಾಗುದು. ಸೊ ಅದನ್ನ ತಪ್ಪಿಸ್ಲಿಕ್ಕೆ ನಾವೇನ್ ಮಾಡ್ಬೇಕು, ಬೇವಿನ ಎಣ್ಣೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ಪೊಟ್ಯಾಷಿಯಂ. ಒಂದು ಕರೆ ಇದೆ, ಹಲೋ ಸರ್. ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ಸರ್ ಕಲ್ಮಲದಿಂದ ಗಂಗಪ್ಪ ಅಂತ ಸರ್ ಮಾತಾಡ್ತಾ. ಗಂಗಪ್ಪ ಅವರೇ, ಕೇಳಿ, ಚರ್ಮ ಗಂಟು ರೋಗದ ಬಗ್ಗೆ ಏನು ವಿಶೇಷ ಮಾಹಿತಿ ಬೇಕು ತಮಗೆ? ಸರ್ ಈಗ ಅದೇ ನಮ್ಮ ಈಗ ಪ್ರದೇಶದಲ್ಲಿ ಈಗ ಸದ್ಯಕ್ಕಂತೂ ಯಾವ ಕಾಣ್ತಾ ಇಲ್ಲ, ಅದು ಯಾವ್ದ್ರಿಂದ ಬರುತ್ತೆ ಅಂತ ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ಸರ್ ಅದ್ರ ಬಗ್ಗೆ. ಸೊ ಆಕ್ಚುಲಿ ನಿಮ್ಮ ಭಾಗದಲ್ಲಿ ಇಲ್ಲ ಅಂದ್ರೂ ಕೂಡ ಕೆಲವು ಬೇರೆ ಹಳ್ಳಿಗಳಲ್ಲಿ ಆಲ್ರೆಡಿ ಇದೆ. ಇದು ಕೂಡ ಇದು ವೈರಾಣುಗಳಿಂದ ಬರ್ತಕ್ಕಂತ ರೋಗ, ಇದು ವೈರಾಣುಗಳಿಂದ ಬರ್ತಕ್ಕಂಥ ರೋಗ. ಸೊ ಈಗ ನಾವು ನೀವು ಹಳ್ಳಿಗಳಲ್ಲಿ ನೀವು ಕುರಿ ಮತ್ತು ಮೇಕೆಗಳಲ್ಲಿ ಮೈಲಿಗೆ ಅಂತ ಕೇಳಿದ್ದೀರಿ, ಕುರಿ ಮೈಲಿಗೆ ಅಥವಾ ಆಡಿನ ಮೈಲಿಗೆ ಅಂತ ಕೇಳಿದ್ದೀರಿ. ಸೊ ಅದು ಒಂದು ಕ್ಯಾಪ್ರಿಪಾಕ್ಸ್ ವೈರಸ್ ಅಂದರೆ ಸಿಡುಬು ಅಂತ ಹೇಳ್ತೀವಿ ಕುರಿಗಳಲ್ಲಿ, ಸಿಡುಬು ಅಥವಾ ಅಮ್ಮ ಮೈಲಿಗೆ ಅಂತ ಹೇಳ್ತಾರಲ್ಲ, ಹಾ, ಮುಖದ ಮೇಲೆ ಎಲ್ಲೆಲ್ಲಿ ಕೂದಲ ಇರಲಾರದ ಜಗಕ್ಕೆ ಕುರಿ ಮತ್ತೆ ಆಡಿನಲ್ಲಿ ಹೆಂಗ್ ಬರುತ್ತೆ, ಅದೇ ಜಾತಿಗೆ ಸೇರಿದ ವೈರಾಣುವಿನಿಂದ ಬರ್ತಕ್ಕಂಥ ರೋಗ ಇದು ಲಂಪಿಸ್ಕಿಂಡಿಸಿ. ಅದಕ್ಕೆ ಔಷಧ ಇದೆ, ಇದಕ್ಕೂ ಕೂಡ ಈ ದನಗಳಲ್ಲಿ ಇದು, ಯಾಕಂದ್ರೆ ಇದು ಹೊಸದಾಗಿ ಬರ್ತಕ್ಕ ಬಂದಿರತಕ್ಕಂಥ ರೋಗ ಇರೋದಕ್ಕೋಸ್ಕರ ಅದೇ ಲಸಿಕೆಯನ್ನ ಅಂದ್ರೆ ನಾವು ಆಡಿನ ಆಡಿನಲ್ಲಿ ಬರ್ತಕ್ಕಂಥ ಮೈಲಿಗೆ ಬಳಸ್ತಕ್ಕಂಥದ್ದು ಲಸಿಕೆಯನ್ನೇ ಈ ಜಾನುವಾರುಗಳಿಗೆ ಬರ್ತಕ್ಕಂಥ ಅಂದ್ರೆ ಆಕಳ ಮತ್ತು ಎಮ್ಮೆಗಳಿಗೆ ಬರ್ತಕ್ಕಂಥ ಲಂಪಿ ಸ್ಕಿನ್ ಡಿಸೀಸ್ ಅಂದ್ರೆ ಚರ್ಮ ಗಂಟು ರೋಗಗಳಲ್ಲಿ ನಾವು ಬಳಸ್ತೀವಿ. ಇದು ವೈರಾಣುಗಳಿಂದ ಬರ್ತಕ್ಕಂಥದ್ದು ಇಲ್ಲಲ್ರಿ, ಅದಕ್ಕೆ ಮುಂಜಾಗ್ರತೆವಾಗಿ ಏನಾದರೂ ಮಾಡ್ಬೋದೇನಂತ ನಾವು ಸ್ವಲ್ಪ ಇನ್ಫಾರ್ಮೇಶನ್ ಕೇಳ್ತೀವಿ. ಭಾಳ ಭಾಳ ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ನಿಮ್ಮ ಭಾಗದಲ್ಲಿ ಇಲ್ಲ, ಬಟ್ ನಿಮ್ಮ ಹಳ್ಳಿಯಲ್ಲಿ ಇಲ್ಲ ಅಂತಂದ್ರು ಪಕ್ಕದ ಹಳ್ಳಿ ಅಥವಾ ಯಾವುದಾದ್ರೂ ಬೇರೆ ಇನ್ನೊಂದು ಸ್ವಲ್ಪ ಬೇರೆ ಹಳ್ಳಿಗಳಲ್ಲಿ ಇತ್ತು ಅಂದರೆ ಅದು ನಿಮಗೂ ಬರೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಇದು ಕಾಂಟ್ಯಾಕ್ಟ್ ಮೂಲಕ, ಅಂದರೆ ಈಗ ನೀರು ಎಲ್ಲೋ ನಿಮ್ಮ ದನಗಳು ಹೋಗಿ ಒಂದು ಕಡೆ ನೀರು ಕುಡಿತಿರ್ತಾವ, ಬೇರೆ ಇನ್ನೊಂದು ಹಳ್ಳಿ ಬಂದಿರ್ತದೆ, ಆ ಹಳ್ಳಿ ದನಗಳನ್ನು ಕೂಡ ಅಲ್ಲಿ ನೀರು ಕುಡಿತಾವ ಅಂತಂದರೆ ಇದು ಆ ವೈರಾಣು ಹಬ್ಬುತ್ತದೆ ನೀರಿನ ಮುಖಾಂತರ ಅಥವಾ ಮೇವು ಇನ್ನು ಮುಖಾಂತರ ಆಗಿರ್ಬೋದು, ಅಥವಾ ಅಲ್ಲಿ ಯಾರೋ ಒಬ್ಬರು ದನಗಳಿಗೆ ಬಂದಿರ್ತದೆ, ಅಲ್ಲಿ ಅಲ್ಲಿ ನೀವು ಸಂತಿಗಳಿಗೆ ಹೋಗಿರ್ತೀರ, ಸಂತಿಗಳಿಗೆ ಅಥವಾ ಬೇರೆ ಬೇರೆ ಇದರಲ್ಲಿ ಮಾರುಕಟ್ಟೆ ಅಂತಲ್ಲಿ ಹೋದಾಗ ಸೊ ಅಲ್ಲಿನೂ ಕೂಡ ಹಬ್ಬತಕ್ಕಂಥ ಸಂದರ್ಭ ಇರ್ತದೆ. ಸೊ ಈ ರೀತಿ ನೀವು ಆದಷ್ಟು ಮುಂಜಾಗ್ರತಾ ಕ್ರಮ, ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ವೇಳೆ ಬಂದಿತ್ತಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಯನ್ನು ಹಾಕ್ಸ್ಬೇಕು. ಯಾಕಂತಂದ್ರೆ ಈ ಲಸಿಕೆ ಪಶು ಆಸ್ಪತ್ರೆಗಳಲ್ಲಿ ಸಿಗುತ್ತೆ, ಇರುತ್ತೆ ಇರುತ್ತೆ ಇರುತ್ತೆ. ಯಾಕಂತಂದ್ರೆ ಇದು ಲಸಿಕೆ ಹಾಕಿದ ಮೇಲೆ 3 ವಾರಗಳವರೆಗೆ ಲಸಿಕೆ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗ್ಲಿಕ್ಕೆ. ಅವರು ಅವ್ರ ಜೊತೆ ಮಾತಾಡಿ ಸರ್, ಸ್ವಲ್ಪ ಕೇಳ್ತಾರೆ, ಕೇಳಪ್ಪ ಗಂಗಪ್ಪರ ಪ್ರಶ್ನೆ ಕೇಳಿ ಸರ್. ಅದೇ ಸರ್, ಅದು ಏನಂದ್ರೆ ಸರ್, ನಾವು ಈಗ ಬಂದಿಲ್ಲ ಅಂದ್ರ ವೈರಾಣುಗಳಿಗೆ ಅದು ಔಷಧಿ ಇದೆ ಅಂದ್ರ ನಾವು ಪಶುವೈದ್ಯಾಲಯಗೆ ಹೋಗಿಸಿ ನಾವು ಅಲ್ಲಿ ಔಷಧಿಗಳನ್ನ ತಗೊಂಡ್ಬರ್ತೀವಿ ಸರ್. ಈ ಇಲ್ಲಪ್ಪ ಅಂದ್ರೆ ಅದಕ್ಕೆ ಏನ್ ರೀತಿಯಿಂದ ಕಂಟ್ರೋಲ್ ಮಾಡ್ಬೇಕಂಬುದು ಒಂದು ನಾವು ಮುಂಜಾಗ್ರತವಾಗಿದ್ರ ಆದಷ್ಟು ನಮ್ಮ ಪಶುವೈದ್ಯ ಪಶುಗಳನ್ನ ಉಳಿಸ್ಕೊಳ್ಳಲು ನಮಗ ಅನುಕೂಲತೆ ಇರುತ್ತಂತ ಸರ್. ಅದೇ ಅದೇ ಅದೇ ಲಸಿಕೆ ನೀವು ಪಶುವೈದ್ಯರಿಗೆ ಭೇಟಿಯಾಗಿ ಲಸಿಕೆಯನ್ನು ಹಾಕ್ಸ್ಕೋಬೇಕು. ಇದು ನಿಮ್ಮ ಕೈಯಲ್ಲಿ ಕೊಡೋದಿಲ್ಲ, ಯಾಕಂತಂದ್ರೆ ಲಸಿಕೆ ಅದು ಒಂದು ಕೋಲ್ಡ್ ಚೈನ್ ಮೇಂಟೈನ್ ಮಾಡೋದು ಅವೆಲ್ಲ ಇರುತ್ತೆ. ಸೊ ನಾವು ಪಶು ವೈದ್ಯಾಲಯಕ್ಕೆ ಹೋಗಿ ಹಾಕ್ಸ್ಕೊಂಡ್ಬರ್ತೀವಿ. ರೈಟ್ ರೈಟ್. ಬಟ್ ಆದ್ರೆ ಇನ್ನೊಂದ್ ಸರಿ, ಇದು ಗಾಳಿಯಿಂದ ಬರುತ್ತೆ ಅಥವಾ ನೀರು ಅಥವಾ ಮೇವು ಮೇಯದ್ರಿಂದ ಬರುತ್ತೆ, ಅದ್ ಮುಟ್ಟಿರುವಂತ ಪದಾರ್ಥವನ್ನು ಇದು ಹೋಗಿ ಮುಟ್ಟಿ ತಿಂದಾಗ ಅಥವಾ ಕುಡಿದಾಗ ಬರುತ್ತಾ ಏನ್ ಸರ್? ಗಾಳಿಯಿಂದನೂ ಬರುತ್ತೆ. ಇಲ್ಲ, ಗಾಳಿಯಿಂದ ಅಷ್ಟು ಪ್ರಮಾಣದಲ್ಲಿ ಹಬ್ಬೋದಿಲ್ಲ. ಇದು ಮೇವು ನೀರಿನ ಮೂಲಕ ಕಾಂಟ್ಯಾಕ್ಟ್ ಮೂಲಕ ಸ್ಪರ್ಶದ ಮೂಲಕ. ಸೊ ಈ ರೀತಿ ಹಬ್ಬುತ್ತೆ, ಇದು ಸ್ಪರ್ಶದ ಮೂಲಕ ಬರುತ್ತೆ. ಹೌದೌದು. ಈಗ ನೀವು ಯಾರೋ ಆದಷ್ಟು ನಮ್ಮ ದನಗಳನ್ನ ನಾವು ಮನೆಯಲ್ಲಿ ನೀರು ಕುಡಿಸಿ ಮೇವು ಹಾಕೋದ್ರಿಂದ ಏನೋ ತೊಂದ್ರೆ ಇಲ್ಲ ಸರ್. ಅದೇ ಮಾಡ್ಬೇಕು. ಮತ್ ಯಾವ್ದೋ ಒಂದ್ ದನಕ್ಕೆ ಬೈತಂದ್ರೆ ಅದನ್ನ ಹೊರಗೆ ಬಿಡಬಾರ್ದು, ಅದನ್ನ ಸೆಪರೇಟ್ ಆಗಿ ಐಸೋಲೇಷನ್ ಆಗಿ. ಅದೇ ಸರ್, ಅದೊಂದು ಪ್ರೈವೇಟ್ ಆಗಿ ಇಟ್ಟು ಅದನ್ನ ಎಲ್ಲಿ ಹೊರಗೆ ಬಿಡಬಾರ್ದು ಅಡ್ಡಾಡ್ಲಿಕ್ಕೆ. ಅದು ಈಗ ನೀವು ಪ್ರೈವೇಟ್ ಆಗಿ ಸೆಪರೇಟ್ ಇಟ್ಟು ಅದನ್ನ ಮುಟ್ಟಿ ಬಂದು ಇದನ್ನ ಮುಟ್ಟಿ ಹೇಳ್ರಿ. ಈಗ ಬೆಳೆಗಳು ಇದಾವಲ್ರಿ, ಹಂಗಾಗಿ ಯಾವೇ ದನಗಳು ಜಾಸ್ತಿ ಹೊರಗಡೆ ಬರಲ್ರಿ. ಆದಷ್ಟು ಏನಂದ್ರೆ ಕುರಿ ಆಡು ಮೇಕೆ ಅಂತವೆಲ್ಲ ಬಹಳ ಜನ ಬರ್ತಾರೆ, ಇದ್ ಮಾಡ್ತಿರ್ತಾರೆ. ನಮ್ಗ ಆದಷ್ಟು ರೈತರು ಏನಂದ್ರ ಒಂದು ಎರಡು ಇರ್ತಾವ, ಅದ್ರ ಆದಷ್ಟು ಕಂಟ್ರೋಲ್ ಅಲ್ಲಿ ಇಡೋದು ಒಳ್ಳೇದಂತ ಅನ್ಸುತ್ತೆ. ಒಳ್ಳೇದು ಗಂಗಪ್ಪ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಮುಂದೊಬ್ಬ ರೈತರು ಕರೆ ಮಾಡ್ತಾ ಇದ್ದಾರೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ರೀ? ನಾವು ಜೂಕೂರು ಗ್ರಾಮದಿಂದ ಭೀಮನಗೌಡ ಪಟ್ಟಿ ಸರ್ ಮಾತಾಡೋದು. ಭೀಮನಗೌಡ್ರಿ, ಕೇಳಿ ಪ್ರಶ್ನೆ ಕೇಳಿ. ಚರ್ಮ ಗಂಟು ರೋಗ ಪ್ರಾಣಿಗಳಲ್ಲಿ ನಿಮ್ ಕಡೆ ಇದೆಯಾ? ಹೇಗೆ? ನಮ್ ಕಡೆ ಚರ್ಮ ಗಂಟು ರೋಗ ಏನು ಇಲ್ಲ ಸರ್. ಇದು ಕಾಲ ಇದು ಇದು ಅದು ರೋಗ ಬರಕತ್ತೆ ಸರ್ ದನಗಳು ಪಶುಗಳಿಗೆ. ಏನ್ ರೋಗ ಬರ್ತಾ ಲಕ್ಷಣ? ಅದು ಇದ್ರಿ, ಕಾಲು ರೋಗ, ಬಾಯಿ ರೋಗ ಅಂತ ಗಂಟಲು ರೋಗ ರೀ. ಹೌದಾ? ಅಲ್ಲ, ಇಲ್ಲಿ ಏನ್ ಲಕ್ಷಣ? ಏನ್ ದನಗಳಲ್ಲಿ ಬರುತ್ತಾ, ಏನ್ ಯಾವ್ದ್ರಲ್ಲಿ ಬರ್ತಾ? ಎಮ್ಮೆಗಳ ಆಕಳಗಳಲ್ಲಿ ಎಮ್ಮೆಗಳ ಎಲ್ಲ ಪಶು ಪ್ರಾಣಿಗಳಲ್ಲಿ ಬರ್ತದೆ ಸರ್. ಎಮ್ಮೆ ಆಗಿರ್ಬೋದು, ಎತ್ತುಗಳಾಗಿರ್ಬೋದು, ಆಮೇಲೆ ಇದು ಗಾಳಿ ಅಂತಾರ ನೋಡ್ರಿ, ಕಾಲಿಗೆ ಬರ್ತಲ್ರಿ. ಅಂದ್ರೆ ಬಾಯಲ್ಲಿ ಉಣ್ಣೆಗಳಾಗದು, ಉಣ್ಣೆ ಆಗಲ್ಲ ಸರ್, ಬಾಯಿ ಒಂದ್ ಸೊಮ್ಮ ಒಂದ್ ನಮ್ಮೊಂದ್ ಜೊಲ್ಲು ಬರ್ತದೆ ಸರ್. ಆಯ್ತು, ಓಕೆ. ಮತ್ತೆ ಕಾಲು ಕುಂಟು ಬಿಡ್ತದ? ಕಾಲು ಕುಂಟು ಬಿಡ್ತದೆ ಸರ್. ಓಕೆ ಓಕೆ. ಮತ್ತೆ ಇದು ಒಂದು ಕುತ್ತಿಗೆ ರೋಗ ಅಂತ ಬರ್ತ ನೋಡ್ರಿ, ಗಂಟ್ಲು ಬೇನೆ. ಗಂಟ್ಲು ಬೇನೆ, ಆಮೇಲೆ ಮಾಮೂಲಿ ಜ್ವರಗಳು ಅಂತ ಬಂದೇ ಬರ್ತಾವ್ರಿ. ಓಕೆ. ಈ ಒಂದು ನಮ್ಗೆ ಡಾಕ್ಟರ್ಗಳದ್ದು ಒಂದು ಅನುಕೂಲ ಇಲ್ಲ ಸರ್. ಈಗ ನೋಡ್ರಿ, ಇವು ಯಾವುದೇ ರೋಗಗಳಿದ್ರೆ ಲಕ್ಷಣಗಳನ್ನು ನೀವು ಡಾಕ್ಟ್ರಿಗೆ ತೋರಿಸಿದರೆ ಅದು ಲಕ್ಷಣಗಳ ಆಧಾರದ ಮೇಲೆ ಇದು ಯಾವ ರೋಗ ಅಂಬೋದು ಹೇಳ್ತಾರೆ. ಯಾಕಂತಂದರೆ ನೀವು ಹೇಳ್ತಕ್ಕಂಥದ್ದು ಕೇವಲ ಲಕ್ಷಣದ ಮೇಲೆ ನಾವು ಕಾಲು ಬೆಳೆ ಬೇನೆ ಅನ್ನಕ್ಕೆ ಬರೋದಿಲ್ಲ. ಸೊ ತೋರಿಸ್ರಿ ನೀವು ಅದನ್ನು ಪಶುವೈದ್ಯಾಧಿಕಾರಿಗೆ, ನಿಮ್ಮ ಆಸ್ಪತ್ರೆಗೆ ತೋರಿಸಿದರೆ. ಯಾಕಂದರೆ ಗಂಟ್ಲು ಬೇನೆ ಬಂದರೆ ಯೂಸ್ವಲಿ ಭಾಳಷ್ಟು ಸೀವಿಯರ್ ಇರ್ತದೆ, ನೀವು ಅಕಸ್ಮಾತ್ ಅದನ್ನು ತೋರಿಸ್ಲಿಲ್ಲ ಅಂದರೆ ಅಡ್ಡ ಬಿದ್ದುಬಿಡ್ತಾವೆ ಗಂಟಲು ಬ್ಯಾನಿ ಬಂದರೆ, ಅದು ಒಂದು ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ರೋಗ. ಬಟ್ ಅದನ್ನು ನೀವು ತೋರಿಸಿನೇ ನೀವು ಒಂದು ಡಾಕ್ಟ್ರಿಗೆ ಸಲಹೆ ಮೇರೆಗೆ ಚಿಕಿತ್ಸೆನ. ಯಾವುದು ಆಸ್ಪತ್ರೆ ಬರುತ್ತೆ ಭೀಮನಗೌಡರು ತಮ್ಮಲ್ಲಿ? ಇಲ್ಲೇ ರಾಜಲ್ ಬಂಡ ಬರ್ತಾರೆ, ಅದು ಹಾಸ್ಪಿಟಲ್ ಸರಿಗೆ ಸಿಗೋದಿಲ್ಲ ನೋಡ್ರಿ. ಅದು ಯಾವಾಗ ಮಧ್ಯಾಹ್ನ 12 ಗಂಟೆಗೆ ಬರ್ತಾರೆ, ಮತ್ತೆ ಒಂದು 2-3 ತಾಸು ಇರ್ತಾರೆ, ಮತ್ತೆ ಬಾಗಿಲ ಕಂಡು ಹೋಗಿಬಿಡ್ತಾರೆ. ಒಂದು ಮನವಿ ಪತ್ರವನ್ನು ಕೊಡಿ ನಿಮ್ಮ ತಾಲೂಕಾ ಅಧಿಕಾರಿಗಳಿಗೆ, ಸಹಾಯಕ ನಿರ್ದೇಶಕರಿಗೆ ಕೊಡ್ತೀವಿ. ಕೊಡ್ತೀವಿ ಸರ್. ಆದ್ಮೇಲೆ ಸರ್ ಒಂದು 2-3 ವಾರದಲ್ಲಿ ನೀವು ಕಾರ್ಯಕ್ರಮ ಮಾಡಿದ್ರೆ ಅವ್ರು ಸರ್, ಅದು ಡಾಕ್ಟರ್ಗಳು ಬರ್ತಾರೆ, ಎಲ್ಲ ದನಗಳಿಗೆ ಇಂಜೆಕ್ಷನ್ ಹಾಕ್ತಾರ ಅಂತ ಹೇಳಿದ್ರಿ. ಯಾರು ಬಂದಿಲ್ಲರಿ ನಮ್ಮ ಮೊಳಿಗೆಗೆ ಬಂದಿಲ್ಲ ನಿಮ್ಮಲ್ಲಿ? ನೀವು ಏನ್ ಮಾಡಿ, ನಿಮ್ಮ ತಾಲೂಕಾ ಮಾನವಿ ತಾಲೂಕಿಗೆ ಅಧಿಕಾರಿಗಳು ಇರ್ತಾರೆ, ವೆಟರ್ನರಿ ಡಿಪಾರ್ಟ್ಮೆಂಟ್ ಹೆಡ್ಗಳು ಇರ್ತಾರೆ, ಸಹಾಯಕ ನಿರ್ದೇಶಕರು, ಅವ್ರಿಗೆ ಒಂದು ಮನವಿ ಪತ್ರನು ಕೊಡಿ ನಮ್ಮಲ್ಲಿ ಯಾರು ಡಾಕ್ಟರ್ ಬರ್ತಾ ಇಲ್ಲ ಅಂತೇಳಿ ಹಾ ಕೊಡಿ. ಜೊತೆಗೆ ಇವೆಲ್ಲ ನೀವು ಇದನ್ನ ಮಾಡಿದಾಗ ಸ್ವಲ್ಪ ಇದಾಗತ್ತೆ, ಅಧಿಕಾರಿಗಳು ಇದನ್ನ ಮಾಡ್ತಾರೆ. ಇಲ್ಲಿಗಂದ್ರೆ ಹಾಗೆ ಊರಲ್ಲಿ ರೈತರು ಸರ್, ಎತ್ತುಗಳು ದನಗಳು ಎಲ್ಲ ಕಟ್ಟಿಕೊಂಡಿದ್ದವರು, ಈಗ ಏನಾರು ಸ್ವಲ್ಪ ಔಟ್ರಕ್ಕೆ ಏನಾರು ಸ್ವಲ್ಪ ರೋಗ ಯಾವನ್ನ ಗಂಟಲು ರೋಗ ಬಂತಪ್ಪ ಅಂದ್ರೆ ಪ್ರೈವೇಟ್ ಅಲ್ಲಿ ಓದ್ತಾರ್ರಿ, ಪ್ರೈವೇಟ್ ಅಲ್ಲಿ ಓದಿ ತೋರಿಸ್ಕೊಂಡ್ಬರ್ತಾರ್ರಿ. ಇಲ್ಲ ನೀವು ಸರ್ ಹೇಳಿದಂಗೆ ಸೌಲಭ್ಯಗಳು ಇರ್ತಾವ, ಅದ್ರ ಉಪಯೋಗ ಪಡ್ಕೋಬೇಕು. ಬಂದಾಗ ಕೇಳ್ಬೇಕು ಅಧಿಕಾರಿಗಳು ಯಾರು ಬಂದಿರ್ತಾರೆ, ನಿಮ್ಮ ಊರಿಗೆ ಬಂದಿರ್ತಾರಲ್ಲ ಆಸ್ಪತ್ರೆಗೆ ಬಂದಾಗ ಯಾಕೆ ಬರಲ್ಲ ಸರ್ ನೀವು ನಮಗೆ, ಬರೀ ಬಂದು ಸೌಲಭ್ಯ ಕೊಡಿ ಅಂತ ಹೇಳ್ಬೇಕು ತಾವು. ಓಕೆ ಸರ್. ಹ್ಞೂ ಒಳ್ಳೇದು ಭೀಮನಗೌಡರು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ ಇದೆ. ಓಕೆ ಸರ್. ಹಲೋ ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ಮಾಳಿಂಗರಾಯ್ ಸರ್, ಯಾದಗಿರಿ ಜಿಲ್ಲೆ ಸರ್, ಚನ್ನೂರು ಗ್ರಾಮ ಸರ್. ಮಾಳಿಂಗರಾಯ್ ಅವರು, ಹೇಗಿದಾವ್ ನಿಮ್ ಕುರಿಗಳು? ನಮ್ ಕುರಿ ಸರ್ ಅದೇ ಕುರಿ ಸಲುವಾಗಿ ಮಾಡಿದ್ರಿ, ಆರೋಗ್ಯ ಸ್ವಲ್ಪ ಇದಾಗ್ಯಾವ್ರಿ ಸರ್, ಬರೇ ಕುಂಟಾಕತ್ತಾವ ಸರ್. ಬಹಳ ಕುಂಟಾಕ್ತಾವ? ಅದು ಕಾಲು ಸಂಜನೆಯಾಗಿ ಇರ್ತದಲ್ರಿ, ಅದು ಇದು ಮಾಳಿಂಗರಾಯ್ ಅವರೇ, ಈ ಮಳೆಗಾಲದಲ್ಲಿ ಅದು ವಿಶೇಷವಾಗಿ ಕಂಟಿನ್ಯೂಸ್ ಮಳೆ ಬರ್ತಕ್ಕಂತ ಸಂದರ್ಭದಲ್ಲಿ ಕಾಲು ಬುಡ ಕೊಳೆ ರೋಗ, ಫೂಟ್ ರಾಟ್ ಅಂತ ಹೇಳ್ತೀವಿ ಕುರಿಗಳಲ್ಲಿ ಆಡುಗಳಲ್ಲಿ, ಅದು ಸಾಮಾನ್ಯ. ಸೊ ಅದನ್ನ ನೀವೇನ್ ಮಾಡ್ಬೇಕು, ಬಂದಂತವನ್ನ ಅವಕ್ಕೆ ಕೆಲವು ಚಿಕಿತ್ಸೆನ ಕೊಡಿಸಿ ಅವಕ್ಕೆ ಮನೆಯಲ್ಲೇ ಬಿಟ್ಟು ಹೋಗ್ಬೇಕು. ನೀವು ಅದೇ ಕೊಟ್ಟಿಗೆ ಜೊತೆಗೆ ಅಂದ್ರೆ ಅದನ್ನು ಕೂಡ ನೀವು ಮೇಯಿಸ್ಲಿಕ್ಕೆ ಹೊಡ್ಕೊಂಡು ಹೋಗ್ಬಾರ್ದು. ನೀವು ಏನ್ ಮಾಡ್ತೀರಿ, ಅವು ಕಾಲಿಗೆ ಕೆಲವು ಔಷಧಗಳು ಬರ್ತವೆ, ಬೇವಿನ ಎಣ್ಣೆ ಮತ್ತೆ ಕೆಲವು ಔಷಧನ ಹಚ್ಚಿ ಅವಕ್ಕೆ ಕೆಲವು ಇಂಜೆಕ್ಷನ್ ಡಾಕ್ಟರ್ ಮೂಲಕ ಇಂಜೆಕ್ಷನ್ ಮಾಡಿಸಿ ವಾರಗಟ್ಟಲೆ ಟ್ರೀಟ್ಮೆಂಟ್ ತಗೋಬೇಕು. ಯಾಕಂತಂದ್ರೆ ಕಾಲು ಮೊದಲೇನು ಹಳೆ ಗಾಯಗಳು ಇರ್ತಾವಲ್ಲ, ಮುಳ್ಳು ಚುಚ್ಚಿದ್ದು ಅವೆಲ್ಲ ಒಳಗಡೆ ಇನ್ಫೆಕ್ಷನ್ ಆಗಿ ಅದು ಫೂಟ್ ರಾಟ್ ಅಂತ ಹೇಳ್ತೀವಲ್ಲ, ಕಾಲು ಬುಡ ಕೊಳೆ ರೋಗ ಆಗುತ್ತೆ. ಸೊ ಅದನ್ನ ನೀವು ಸ್ವಲ್ಪ ಕಾಳಜಿ ಮಾಡ್ಬೇಕು. ಈಗಿನ ವಿಷಯ ಏನಿದೆ ಅಲ್ಲ, ಇದು ಚರ್ಮ ರೋಗ ಅಂದ್ರೆ ಚರ್ಮಗಂಟು ರೋಗ ಬಂದಿದ್ದೀರಿ ಮಾಳಿಂಗರಾಯ್ ಅವರೇ? ದನಗಳಿಗೆ ದನ ಆರೋಗ್ಯವಾಗಿದ್ದಾವ್ರಿ ಸರ್? ನಿಮ್ಮ ಭಾಗದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಸುತ್ತಮುತ್ತು ಇಲ್ರಿ, ನಮ್ಮಲ್ಲಿ ಏನಿಲ್ಲ ರೀ, ಆರೋಗ್ಯವಾಗಿದ್ದಾವ ಸರ್. ಇವಾಗೇನು ಅದೇ ಕುಂಟದೇ ಸ್ವಲ್ಪ ಜಾಸ್ತಿ ಇದಾವ ಸರ್, ನಮ್ಮ ಕುರಿಗಳಿಗೆ ಬಾಯಿ ರೋಗ ಕುಂಟದ ಸರ್. ಅದೇ ನಾ ಹೇಳಿದ್ನಲ್ಲ ಆ ರೀತಿ ಮಾಡಿ. ಮಾಳಿಂಗರಾಯ್ ಕರೆ ಮಾಡಿದಕ್ಕೆ ಧನ್ಯವಾದ. ತಮಗೆ ಮುಂದಿನ ಕರೆ. ಕರೆ ಕರೆ ಬಂದಿದೆ, ಮುಂದಿನ ಕರೆ ತೆಗೆದುಕೊಳ್ಳೋಣ. ಹಲೋ ಸರ್ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ರೀ? ಕಲ್ಮಲ ಸರ್, ರಮೇಶ್ ಅಂತ. ರಮೇಶ್ ಅವರೇ, ಏನು ಎತ್ತುಗಳದಾವ ನಿಮ್ಮ, ಆಕಳಗಳದಾವ ಎಮ್ಮೆಗಳದಾವ? ಆಕಳ ಇದಾವ ನೋಡ್ರಿ. ಎಷ್ಟು ಆಕಳದಾವ? ಒಂದ್ ಆಕಳ ಅದ್ರಿ. ಜವಾರಿ ಆಕಳ ಅಥವಾ ಏನ್ ಜರ್ಸಿನ? ಜರ್ಸಿ ಆಕಳ ಇದೆ ರೀ. ಹ್ಮ್, ಹೇಗೆ ಚರ್ಮ ಗಂಟು ರೋಗ ಏನಾದ್ರು ಕಾಣ್ತಾ ಇದೆ ನಿಮ್ಮಲ್ಲಿ? ಏನು ಕಾಣ ಬರ್ತಾ ಇಲ್ಲ ಸರ್. ಅದ ಎದ್ರ ಬಗ್ಗೆ ಹೆಂಗ ಸರ್? ಅದ ಚರ್ಮದ ಮೇಲೆ ಗಂಟುಗಳಾಗ್ತವೆ, ಎಮ್ಮೆ ಮತ್ತು ಆಕಳುಗಳಿಗೆ ಚರ್ಮದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಗಂಟುಗಳಾಗಿ ಒಡೆದ್ ಬಿಡ್ತವೆ. ಆಕಳಗಳಲ್ಲಿ ಎಮ್ಮೆಗಳಲ್ಲಿ ಆಕಳಗಳಲ್ಲಿನೇ ಜಾಸ್ತಿ ತೀವ್ರತೆ ಇರೋದು. ಅಂತ ರೋಗ ಏನಾದ್ರು ನಿಮ್ಮ ಹತ್ರ ಇದೇನಾ? ಇಲ್ಲ ಸರ್, ಏನ್ ಕಾರಣ ಬರ್ತಾ ಇಲ್ಲ. ಬಟ್ ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿದ್ರು ಕೂಡ ನೀವು ಮುಂಜಾಗ್ರತೆ ಕ್ರಮವಾಗಿ ಮಾಡಿಸೋದು ಒಳ್ಳೇದು. ಯಾಕಂತಂದ್ರೆ ಇದು ವೈರಾಣುಗಳಿಂದ ಬರ್ತಕ್ಕಂಥ. ಲಸಿಕೆಯನ್ನು ಹಾಕಿಸ್ಕೊಂಡ್ಬಿಡ್ರಿ. ಲಸಿಕೆಯನ್ನ ಇಲ್ಲಿ ನಮ್ಮ ಇದರಲ್ಲಿ ಸಿಗ್ತಾ ಇದೆ ಸರ್, ಕಲಮಲ ಪಶು ಆಸ್ಪತ್ರೆ ಭೇಟಿಯಾಗಿ. ನಮ್ಗೆ ಕೊಡ್ತಾರೆ? ಹಾಕ್ತಾರೆ ಅವ್ರೆ. ಅವ್ರೇ ಹಾಕ್ತಾರ ಸರ್? ಹೌದೌದೌದು. ಹೌದಾ, ಒಳ್ಳೇದು. ರಮೇಶ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ತಮಗೆ ಒಂದು ಮುಖ್ಯವಾದದ್ದು, ಭಾಳಷ್ಟು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಲನ್ನು ಈ ಚರ್ಮಗಂಟು ರೋಗ ಬಂದಂಥ ಆಕಳ ಹಾಲನ್ನು ಕುಡಿಬಾರ್ದು, ಚೆಲ್ಲೋದನ್ನು ತೋರಿಸ್ತಾ ಇದ್ದಾರೆ, ಬೆಣ್ಣೆ ತಿನ್ನಬಾರ್ದು, ಮೊಸರು ತಿನ್ನಬಾರ್ದು ಅಂತ ಹೇಳ್ತಿದ್ದಾರೆ. ಹೇಗಿದು ನಿಜನಾ? ಸೊ ಇದೆಲ್ಲ ತಪ್ಪು, ಒಂದು ತಪ್ಪು ಮಾಹಿತಿ ಮಾಹಿತಿಯನ್ನು ಈ ವಾಟ್ಸಪ್ ಮೂಲಕ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡ್ಬಿಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ನಾನು ಮೊದಲನಾಗೆ ಹೇಳಿದೆ, ಈ ವೈರಾಣು ಮನುಷ್ಯನಿಗೆ ಹರಡೋದಿಲ್ಲ, ಪ್ರಾಣಿಗಳಿಂದ ಹರಡೋದಿಲ್ಲ. ಮನುಷ್ಯನಿಗೆ ದೊಡ್ಡ ದೊಡ್ಡ ಗುಳ್ಳೆಗಳಾದದ್ದು ತೋರಿಸ್ತಾ ಇದ್ದಾರೆ. ಅದು ಬೇರೆ ಯಾವುದೋ ಚರ್ಮ ರೋಗ ಇದ್ರೂ ಕೂಡ ಅದು ಇದಕ್ಕೆ ಹೋಲಿಕೆ ಮಾಡಿ ಒಂದು ರೈತರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಸೊ ಯಾವುದೇ ಭಯಭೀತ ರಾಗೋದು ಬೇಕಾಗಿಲ್ಲ. ಸೊ ಇದು ಕೇವಲ ಪ್ರಾಣಿಯಿಂದ ಪ್ರಾಣಿಗೆ, ಅದು ವಿಶೇಷವಾಗಿ ಎಮ್ಮೆ ಮತ್ತು ದನಗಳಲ್ಲಿ. ಸೊ ಅದರಲ್ಲಿನೂ ಕೂಡ ದನಗಳಲ್ಲಿ, ಆಕಳಗಳಲ್ಲಿ ಜಾಸ್ತಿ ತೀವ್ರತೆ ಇರುತ್ತೆ, ಎಮ್ಮೆಗಳಲ್ಲಿ ಕಡಿಮೆ. ಸೊ ಆ ಒಂದು ಇದು ಏನಿದೆ ಅಲ್ಲ, ತಪ್ಪು ಮಾಹಿತಿ ಇದೆ ಸರ್. ತಪ್ಪು ಮಾಹಿತಿ. ಈಗ ರೈತರು ಭಾಳಷ್ಟು ಕಡೆ ನಮ್ಮ ಕಡೆ ಬಂದಿಲ್ಲ ಅಂತಂತಾರಲ್ಲ, ಬಂದಿಲ್ಲ ಅಂತಂದ್ರೆ ಲಸಿಕೆಯನ್ನು ಹಾಕಿಸೋದು ಒಳ್ಳೇದಂತೀರಾ? ಬರದೆ ಹೋದ್ರೂ ಲಸಿಕೆಯನ್ನು ಹಾಕಿಸ್ಬಿಡೋದು ಒಳ್ಳೇದನ? ಹೇಗೆ? ಬಹಳ ಆಕ್ಚುಲಿ ಲಸಿಕೆ ಮುಂಜಾಗ್ರತೆ ಕ್ರಮ ಹಾಕಿಸೋದು ಒಳ್ಳೇದು ಸರ್. ಯಾಕಂತಂದ್ರೆ ಇದು ಇನ್ನೊಂದು ಏನಾದ್ರು 2019 ಕೂಡ ನಮ್ಮ ಭಾಗದಲ್ಲಿ ಬಹಳಷ್ಟು ಕಡೆ ಬಂತು. ಸೊ ಒಂದು ಸಾರಿ ಬಂತು ಅಂದ್ರೆ ಆ ಬಂದು ಹೋದಂತ ಪ್ರಾಣಿಗೆ ನ್ಯಾಚುರಲಿ ಅಂದ್ರೆ ಒಂಥರ ರೋಗ ನಿರೋಧಕ ಒಳಗಡೆ ಇರುತ್ತೆ ಇರುತ್ತೆ. ಸೊ ಅಂದ್ರೆ ನಾವು ಆಂಟಿಬಾಡೀಸ್ ಅಂತ ದೇಹದಲ್ಲಿ ಅದು ಸ್ವಲ್ಪ ಕಾಪಾಡುತ್ತೆ, ಒಂದು ವರ್ಷದವರೆಗೆ ಸಾಧಾರಣವಾಗಿ ಕಾಪಾಡುತ್ತೆ. ಸೊ ಈಗ ಆಲ್ರೆಡಿ ಈಗ ನಿಮಗೆ ಈ ಒಂದು ರೋಗದ ಬಗ್ಗೆ ಅಂದ್ರೆ ಪ್ರಿವೆನ್ಷನ್ನೇ ಬಹಳ ಒಳ್ಳೇದು. ಅಂದ್ರೆ ಲಸಿಕೆಯನ್ನ ಕಡ್ಡಾಯವಾಗಿ ಹಾಕಿಸ್ಕೊಂಡ್ರೆ ಬಹಳ ಒಳ್ಳೇದು. ಬರಲಿ ಬರದೇ ಇರಲಿ ಮುಂಚೆ ಹೋಗಿ ಆಸ್ಪತ್ರೆಗೆ ಹೋಗಿ ಲಸಿಕೆಯನ್ನ ಹಾಕಿಸ್ಕೊಂಡ್ಬಿಡ್ಬೇಕು ಜಾನುವಾರುಗಳಿಗೆ. ಇನ್ನು ಮತ್ತೊಂದು ಪ್ರಶ್ನೆ ಏನಂತಂದ್ರೆ, ಈಗ ಮನೆ ಮದ್ದು ಅಂತ ಹೇಳ್ತಾರೆ, ಮನೆಯಲ್ಲೇ ಏನಾದರೂ ಅವಕ್ಕೆ ಯಾವ ರೀತಿ ಆಹಾರ ಕೊಡಬೇಕು? ಭಾಳಷ್ಟು ಸೀವಿಯರ್ ಆಗಿ ಬಂದಿರುತ್ತೆ, ಒಳ್ಳೆ ರಾಸು, ಈಗ 70,000 ಎಮ್ಮೆ ಆಕಳುಗಳು ಇರ್ತವೆ, ಒಂದು ಬೆಳೆ ಬಂದುಬಿಡ್ತು ರೋಗ, ಅವ್ರು ಲಸಿಕೆ ಹಾಕಿಸ್ತಾರೆ, ಟ್ರೀಟ್ಮೆಂಟ್ ಯಾವ ಥರ ಮಾಡಬೇಕು? ಇದು ಬಹಳ ಮುಖ್ಯವಾದದ್ದು ಸರ್. ಆ್ಯಕ್ಚುಲಿ ಈಗ ನಾವು ಹೇಳ್ತೀವಿ, ಸೊ ಇದು ಮೈ ಮೇಲೆಲ್ಲ ಗುಳ್ಳೆಗಳಾಗ್ತವೆ, ಸೊ ಆ ಗುಳ್ಳೆಗಳು ಒಡೆದು ನೊಣಗಳು ಬಂದು ಇದಾಗ್ತಾ ಇರ್ತದೆ. ಸೊ ಬೇವಿನೆಣ್ಣೆ ಹಚ್ಚಬೇಕು, ಬೇವಿನೆಣ್ಣೆ. ಸೊ ಬೇವಿನೆಣ್ಣೆ ಹಚ್ಚೋದ್ರಿಂದ ಯಾವುದೇ ಒಂದು ನೊಣಗಳು ಅಲ್ಲಿ ಕೂಡೋದಿಲ್ಲ. ಅದ್ರಗಿಂತಲೂ ಮುಂಚೆ ನಾವು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಹೇಳ್ತೀವಿ, ಆಸ್ಪತ್ರೆಗಳಿಗೆ ಕೊಡ್ತವೆ, ಅದನ್ನ ನೀರಿನಲ್ಲಿ ಕಲಸಿ, ಒಂದು ಸಜ್ಜಿ ಕಾಳಷ್ಟು ನೀವೊಂದು ಇದರಲ್ಲಿ ಜಗ್ಗಿನಲ್ಲಿ ನೀರಿನಲ್ಲಿ ಕಲಸಿ ಅದರಿಂದ ತೊಳೆದ್ರೆ, ಗಾಯವನ್ನು ತೊಳೆದ್ರೆ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದಿಲ್ಲ, ಅಂದರೆ ಸೂಕ್ಷ್ಮಾಣುಜೀವಿಗಳ ಇನ್ಫೆಕ್ಷನ್ ಆಗೋದಿಲ್ಲ. ನಂತರ ಬೇವಿನ ಎಣ್ಣೆ ಹಚ್ಚೋದ್ರಿಂದ ನೊಣಗಳು ಕೂಡ ಕಡಿಮೆ ಆಗ್ತವೆ. ಸೊ ಇದು ಯಾಕಂತಂದ್ರೆ ಈ ಗಾಯಗಳು ಬೇಗ ಒಣಗೋದಿಲ್ಲ ಸರ್, ಭಾಳ ದಿವಸ. ಸೊ ಭಾಳ ದಿವಸ ಟೈಮ್ ತಗೊಂತವೆ, ಅಂದ್ರೆ ಒಮ್ಮೆ ಗುಳ್ಳೆಗಳೆದ್ದು ಗಾಯ ಆಗ್ಲಿಕ್ಕೆ ಅದು ಸುಮಾರು ದಿವಸ ಬೇಕು, ಒಂದು 2 ದಿವಸ ಬೇಕು, ಒಂದು ವಾರ 2 ವಾರದವರೆಗೆ. ಸೊ ಬಟ್ ನೀವು ಚಿಕಿತ್ಸೆಯನ್ನು ಜ್ವರ ಬಂದು ಸ್ವಲ್ಪ ಗುಳ್ಳೆ ಎದ್ದ ತಕ್ಷಣ ಮಾಡಿಸಿ, ಅದಕ್ಕೆ ನಾನು ಹೇಳಿದ್ನಲ್ಲ ಸಿಂಪ್ಟಮೆಟಿಕ್, ಆ ಚಿಕಿತ್ಸೆ ಏನಾದರೂ ಮಾಡಿಸಿದ್ರೆ ತೀವ್ರತೆ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ, ಗುಳ್ಳೆಗಳು ದಪ್ಪಾಗಿ ಒಡೆಯೋದಿಲ್ಲ. ಈಗ ತಾವು ಇನ್ನೊಂದು ಹೇಳಿದ್ರಿ, ಈಗ ಈ ನಾನು ಕೇವಲ ಚರ್ಮದ ಮೇಲೆ ಅಷ್ಟೇ ಅಲ್ಲ, ಶ್ವಾಸಕೋಶದಲ್ಲಿನೂ ಏನಾದರೂ ಈ ರೀತಿ ಅವು ಗುಳ್ಳೆಗಳಾಗಿ ಅಥವಾ ಅನ್ನ ಬಾಯಿಯಲ್ಲಿ ಅಥವಾ ಇದ್ರ ಮೇಲೆ ಆದರೆ ಅಲ್ಲಿ ಈ ಮುಖ್ಯವಾಗಿ ಈಗ ಮೇವು ತಿನ್ನಲಿಕ್ಕೆ ತೊಂದರೆ ಆಗುತ್ತೆ. ಸೊ ಬಾಯಿಯಲ್ಲಿ ಅಥವಾ ಅನ್ನನಾಳದಲ್ಲಿ ಏನಾದರೂ ಆದರೆ, ಸೊ ಅದಕ್ಕೂ ಅಂಥ ಸಂದರ್ಭದಲ್ಲಿ ನಾವು ಈಗ ಹಳ್ಳಿಗಳಲ್ಲಿ ನಾವು ಹಸಿರು ಮೇವು ಅಂದರೆ ಸ್ವಲ್ಪ ಮೆತ್ತ ಅಂಬಲಿ ಇವೆಲ್ಲ ಕೊಡ್ತಾರಲ್ಲ, ಅಂಥ ಒಂದು ಕೊಟ್ಟ ಆರೈಕೆ ಮಾಡಬೇಕಾಗುತ್ತೆ. ಈವನ್ ಕೆಲವೊಂದು ಟೈಮ್ ಕೆಚ್ಚಲ ಮೇಲೂ ಗುಳ್ಳೆ ಆದರೆ ಅದರಿಂದ ಕೆಚ್ಚಲ ಬಾವು ಬರೋ ಸಂದರ್ಭ ಇರುತ್ತೆ, ಯಾಕಂದರೆ ಬ್ಯಾಕ್ಟೀರಿಯಾಗಳಲ್ಲಿ ಇನ್ಫೆಕ್ಷನ್ ಆಗಿ ಮತ್ತು ಕೆಚ್ಚಲ ಬಾವು. ಸೊ ಈ ರೀತಿ ಆದಷ್ಟು ನಾವು ಅವುಗಳ ಆರೈಕೆ ಜೊತೆಗೆ ಅವಕ್ಕೆ ಚಿಕಿತ್ಸೆನೂ ಬಹಳ ಮುಖ್ಯ ಇದರಲ್ಲಿ. ಸೊ ನೊಣ ಈಗ ಮುಖ್ಯವಾಗಿ ಎಮ್ಮೆ ಒಂದು ಡೈರಿ ಫಾರ್ಮ್ ಮಾಡ್ಕೊಂಡಿರ್ತಾರೆ ರೈತರು, ಒಂದು 10-15 ಆಕಳುಗಳು ಅಥವಾ ಒಂದು 20 ಆಕಳುಗಳು ಇರ್ತವೆ, ಎಮ್ಮೆಗಳಿರ್ತವೆ, ಎಲ್ಲೋ ಒಂದು ಆಕಳಕ್ಕೆ ಬಂತಪ್ಪ ಅಂತಂದ್ರೆ ನಾವು ಸಪ್ರೇಟಾಗಿ ಅದನ್ನು ನಿರ್ವಹಣೆ ಮಾಡೋದು ಒಳ್ಳೇದು, ಅದನ್ನು ಸಪ್ರೇಟಾಗಿನೇ ಇಡಬೇಕು. ಭಾಳ ಮುಖ್ಯ ಸರ್, ಭಾಳ ಮುಖ್ಯ. ಯಾಕಂತಂದ್ರೆ ಇದು ನಾವು ಹೇಳಿದಂಗೆ ಕಾಂಟ್ಯಾಕ್ಟ್ ಮೂಲಕ ಅಥವಾ ನೀರಿನ ಮೂಲಕ ಹಾರದ ಮೂಲಕ ಹಬ್ಬುತ್ತೆ, ಮೊದಲನೇದಾಗಿ ಬೇರ್ಪಡಿಸಬೇಕು. ಈಗ ಏನಾಗುತ್ತೆ ಇದು ಹಬ್ಬಲಿಕ್ಕೆ ಅಂತಂದ್ರೆ ಮುಖ್ಯವಾಗಿ ರೈತರು ಗಮನಿಸಬೇಕು, ಜಾನುವಾರುಗಳ ನೋಡ್ತಾ ಇರಬೇಕು. ಇಲ್ಲಿ ಈ ತಾವು ಕೇಳಿದ್ದು ಪ್ರಶ್ನೆ, ಈ ಡೇರಿ ಫಾರ್ಮ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಹೇಳಿದಂಗೆ ಇದು ನೊಣಗಳಿಂದ ಸೊಳ್ಳೆಗಳಿಂದ ಅಥವಾ ಇದರಿಂದ ಏನು ಉಣ್ಣೆಗಳಿಂದ ಹಬ್ಬುತ್ತದೆ ಅಂತ ಹೇಳಿದೆ. ಸೊ ಇಂಥ ಸಂದರ್ಭದಲ್ಲಿ ಉಣ್ಣೆಗಳ ನಿಯಂತ್ರಣ ಬಹಳ ಮುಖ್ಯ. ಉಣ್ಣೆಗಳ ನಿಯಂತ್ರಣಕ್ಕೆ ರೈತರೆಲ್ಲನೂ ಮಾಡ್ತಾರೆ, ಗೊತ್ತಿದೆ. ಸೊ ಉಣ್ಣೆಗಳ ಔಷಧ ಇವನ್ ಪೋರಾನ್ ಅಂತ ಬರುತ್ತೆ, ಮೈ ಮೇಲೆ ಹಾಕಂತ ಔಷಧನ ಹಾಕಿ ಉಣ್ಣೆಗಳ ಸಂಖ್ಯೆ ಕಡಿಮೆ ಮಾಡಕ್ಕೆ, ಉಣ್ಣೆಗಳ ಕೊಟ್ಟಿಗೆಯಲ್ಲಿನೂ ಕೂಡ ಉಣ್ಣೆಗಳ ನೊಣಗಳು ಸೊಳ್ಳೆಗಳು ಬರಲಾರ, ಅದಕ್ಕೆ ನೊಣ ಮತ್ತು ಸೊಳ್ಳೆಗೋಸ್ಕರ ಬೇಕಿದ್ರೆ ಬೇವಿನ ತಪ್ಪಲ ತಾವು ಹೇಳಿದ್ರಲ್ಲ, ಬೇವಿನ ತಪ್ಪಲದ ಸುಡೋದ್ರಿಂದ ಅವುಗಳ ಸಂಖ್ಯೆ ಹೊಗೆ ಹಾಕಿ. ಸೊ ಈ ರೀತಿ ಎಲ್ಲ ನಾವು ಮುಂಜಾಗ್ರತಾ ಕ್ರಮ ಸ್ವಚ್ಛತೆ ಇಟ್ಕೋಬೇಕು, ಕೊಟ್ಟಿಗೆ ಉಣ್ಣೆಗಳ ಸಂಖ್ಯೆ ನಿರ್ಮೂಲನೆ ಮಾಡಲಿಕ್ಕೆ ಬೇಕಾದಂಥ ಕ್ರಮಗಳನ್ನು ಅನ್ವಯಿಸ್ಬೇಕು, ಇದು ಮಾಡಬೇಕು. ಕೊಟ್ಟಿಗೆ ಸುತ್ತಲೂ ಸೊಳ್ಳೆಗಳ ಬರಲಾರ್ದಾಗ ಏನಾದರೂ ಸಿಂಪರಣೆಯನ್ನು ಮಾಡಬೇಕು ಆದಷ್ಟು. ಒಂದು ವೇಳೆ ನಿಮಗೆ ಅನುಕೂಲ ಇದ್ರೆ ಮಾಸ್ಕಿಟೋ ನೆಟ್ ಟೈಪ್ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ, ವಿಶೇಷವಾಗಿ ಎತ್ತುಗಳಲ್ಲಿ, ಯಾಕಂದ್ರೆ ಎತ್ತುಗಳಲ್ಲಿ ಈಗ ಎಲ್ಲ ಕೆಲಸ ನಡೆದಂಥ ಸಂದರ್ಭದಲ್ಲಿ ಬಂತು ಅಂದ್ರೆ ಆ ಎತ್ತನ್ನು ನಾವು ನಿಶಕ್ತಿ ಆಗಿಬಿಡ್ತಾವೆ ಅವು, ಯಾಕಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಲು ಕುಂಟು ಬಿಡ್ಬೋದು, ಅಂದ್ರೆ ಕೆಲವೊಂದು ಟೈಮ್ ಜಾಯಿಂಟ್ ಪೇನು ಇರುತ್ತೆ ಜ್ವರ ಜೊತೆಗೆ. ಸೊ ಇವೆಲ್ಲ ನಾವು ತಡೆಗಟ್ಟಬೇಕಾಗುತ್ತೆ. ಈಗ ರೈತರು ಏನ್ ಮಾಡ್ತಾರೆ, ಒಮ್ಮೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಗೊತ್ತು ಮಾಡ್ಕೊಳ್ಳೋದಿಲ್ಲ, ಅದು ಸಿವಿಯರ್ ಸ್ಟೇಜ್ ಅದಾಗೆ ಅವಾಗ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟನ್ನುಕ ಇದು ಬಹಳಷ್ಟು ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಬೇರೆ ಪ್ರಾಣಿಗಳಿಗೆ, ಅಲ್ಲೆಲ್ಲ ಅಡ್ಡಾಡ್ತಿರ್ತದೆ, ಹಾಲು ನೀರು ಕುಡಿತದೆ, ಮತ್ತು ಮೇವು ತಿಂತಿರ್ತವೆ, ಆ ಜಾಗದಲ್ಲಿ ಹೋಗಿ ಬೇರೆ ಪ್ರಾಣಿಗಳು ಮೇವು ತಿಂತವೆ, ಹಿಂಗಾಗಿ ಸ್ಪ್ರೆಡ್ ಆಗೋ ಸಾಧ್ಯತೆ ಇರ್ತವೆ. ಅದನ್ನು ರೈತರು ಗಮನಿಸೋದು ಹೇಗೆ, ಇಮ್ಮಿಡಿಯೇಟ್ ಆಗಿ ಗಮನಿಸ್ತಾ ಇರಬೇಕು, ರಾಸುಗಳನ್ನು ನೋಡ್ತಾ ಇರಬೇಕು, ಹೇಗೆ ಗಮನಿಸ್ತಾರೆ. ಈ ರೋಗದಲ್ಲಿ ನಾವು ಹೇಳೋದಾದರೆ ಒಂದು 40% ಮಾರ್ಬಿಡಿಟಿ, ಅಂದರೆ ರೋಗನ ಹರಡುವಂಥ ಪರ್ಸೆಂಟೇಜ್ 40% ಇದೆ. ಸೊ ಅಂದರೆ ರೋಗ ಹರಡುತ್ತೆ ನಾ ಹೇಳಿದಂಗೆ ಉಣ್ಣೆಗಳ ಮುಖಾಂತರ ಕಾಂಟ್ಯಾಕ್ಟ್ ಮೂಲಕ, ಬಟ್ ಸಾವಿನ ಪ್ರಮಾಣ ಕೇವಲ 5%, 1-5%. ಅದು ವಿಶೇಷವಾಗಿ ಎಲ್ಲಿ ನಮ್ಮ ಜವಾರಿ ಆಕಳಿಗಿಂತಲೂ ವಿಶೇಷವಾಗಿ ಮಿಶ್ರತಳಿ ಹಸುಗಳಲ್ಲಿ ಇದರ ತೀವ್ರತೆ ತೀವ್ರತೆ ಜಾಸ್ತಿ. ನಾನು ಆಲ್ರೆಡಿ ಮೊದಲೇ ಹೇಳಿದೆ, ಎಮ್ಮಿಗಳಲ್ಲಿ ಕೂಡ ಇದರ ತೀವ್ರತೆ ಕಡಿಮೆ. ಸೊ ಈ ರೀತಿ ನಾವು ಬಂದಂಥ ಜಾನುವಾರುಗಳನ್ನು ಇದನ್ನು ವಿಶೇಷವಾಗಿ ಆದಷ್ಟು ಬೇಗನೆ ಚಿಕಿತ್ಸೆಗೆ ಒಳಪಡಿಸ್ಬೇಕು. ಸೊ ಅದು ಏನು ಬಿಡು ಆರಾಮಾಗುತ್ತೆ ಅಂತೇಳಿ ಬಿಟ್ಟರೆ ಕೆಲವೊಂದು ಟೈಮ್ ಮುಂದೆ ಕೆಲವು ಜಾನುವಾರುಗಳಲ್ಲಿ ಜಾಸ್ತಿ ಒಳಗಡೆ ಎಲ್ಲ ಶ್ವಾಸಕೋಶದಲ್ಲಿ ಲಕ್ಷಣಗಳು ಇವೆಲ್ಲ ಇದ್ದರೆ ಅದು ತೀವ್ರತೆ ಜಾಸ್ತಿಯಾಗಿ ಅದಕ್ಕೆ ಪ್ರಾಣದ ಅಂದರೆ ಪ್ರಾಣ ಸಂಕಟ ಕೂಡ ಅಂದರೆ ಸಾವಿನ ಪ್ರಮಾಣ ಕೂಡ ಆಗ್ಬೋದು. ಅದ್ರಗೋಸ್ಕರ ನಾವು ಚಿಕಿತ್ಸೆಯನ್ನು ಮಾಡಿಸ್ಬೇಕು. ಈಗ ಮುಖ್ಯವಾಗಿ ತಾವು ಹೇಳಿದ್ರಿ ಜರ್ಸಿ ಆಕಳುಗಳು ವಿಶೇಷವಾಗಿ ಜಾಸ್ತಿ ರೋಗ ಬರುತ್ತೆ ಇದಕ್ಕೆ, ಚರ್ಮಗಂಟು ರೋಗ ಅಂತಕ್ಕಂಥದ್ದು. ಈಗ ಗರ್ಭಧರಿಸಿದಂಥ ಆಕಳುಗಳು ಬರ್ತವೆ, ಹಿಂಡುವಂಥ ಆಕಳುಗಳು, ಎರಡು ಥರ ಆಕಳುಗಳನ್ನು ನೋಡ್ಬೋದು ನಾವು. ವಿಶೇಷವಾಗಿ ಇಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತಂತೀರಿ ಗರ್ಭಧರಿಸಿದ ರಾಸುಗಳ ಮೇಲೆ? ಇದು ಒಳ್ಳೆ ಪ್ರಶ್ನೆ ಸರ್. ಆ್ಯಕ್ಚುಲಿ ನಾನು ಹೇಳಬೇಕಾಗಿತ್ತು, ಗರ್ಭಧರಿಸಿದ ಜಾನುವಾರುಗಳಲ್ಲಿ ಬಂದಾಗ ಕೆಲವೊಂದು ಜಾನುವಾರುಗಳಲ್ಲಿ ಗರ್ಭಪಾತ ಆಗುತ್ತೆ, ಗರ್ಭಪಾತ, ಯಾಕಂದ್ರೆ ಟೆಂಪರೇಚರ್ ಜ್ವರ ಬರುತ್ತೆ. ಸೊ ಹಿಂಗಾಗಿ ಗರ್ಭಪಾತ ಆಗುತ್ತೆ ಕೆಲವು, ಎಲ್ಲದರಲ್ಲಿ ಆಗೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ. ಸೊ ಮತ್ತೆ ಇನ್ನೊಂದು, ಹಾಲಿನ ಉತ್ಪಾದನೆಯಲ್ಲಿ ಗಣನೀಯವಾಗಿ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಇದು ಕೆಲವೊಂದು ಟೈಮು ಈ ರೋಗ ಬಂದ ನಂತರ ಅವುಗಳ ಗರ್ಭಪಾತ ಆಯಿತು ಅಂದರೆ ಮುಂದೆ ಕಟ್ಟೋ ಸಂದರ್ಭ ಅಂದರೆ ಏನು ಫರ್ಟಿಲಿಟಿ ಕೂಡ ಕಡಿಮೆ ಆಗುತ್ತೆ, ಅವುಗಳ ಕಟ್ಟೋ ಚಾನ್ಸಸ್ ಅಂದರೆ ಏನು ಮುಂದೆ ಮತ್ತೆ ಸೂಲ್ ಕಟ್ಟೋದು ಸಾಮರ್ಥ್ಯ ಕಡಿಮೆ ಆಗೋ ಸಂದರ್ಭ ಇರುತ್ತೆ. ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಇವೆಲ್ಲ ನೋಡಿದಾಗ ಈ ಹಾಲಿನ ಉತ್ಪಾದನೆ ಮೇಲೆ ಅಷ್ಟೇ ಅಲ್ಲ, ಈವನ್ ಚರ್ಮದ ಮೇಲೆ ಅವೇನು ಗುಳ್ಳೆಗಳಾಗಿರ್ತಾವಲ್ಲ ಅದರಿಂದ ನಾವು ನಮ್ಮ ಪ್ರಾಣಿಗಳ ಚರ್ಮನೂ ಕೂಡ ಮಾರಾಟ ಮಾಡಿ ನಮ್ಮ ರೈತರು ಅಂದರೆ ಅದರದ್ದು ಕೂಡ ಒಂದು ವ್ಯಾಲ್ಯೂ ಇದೆ, ಅದರದ್ದು ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅದನ್ನ ಐಡ್ ಅಂದ್ರೆ ಚರ್ಮದ ಒಂದು ಕಡಿಮೆ ಆಗುತ್ತೆ. ಅವು ಗುಳ್ಳೆಗಳು ಕೆಲವೊಂದು ಸಂದರ್ಭದಲ್ಲಿ ತಿಂಗಳಾನ್ಗಟ್ಲೆ ಇರುತ್ತೆ ಆ ಗುಳ್ಳೆಗಳು. ಸೊ ಇದರಿಂದ ಇವನ್ ಅದು ಒಂದು ನಷ್ಟ ಆಗುತ್ತೆ. ಇವನ್ ಕರುಗಳಲ್ಲಿನೂ ಕೂಡ ಕೆಲವೊಂದು ಸಂದರ್ಭದಲ್ಲಿ 4 ಅಂದ್ರೆ ಕರುಗಳಲ್ಲಿನೂ ಕೂಡ ತೀವ್ರತೆ ಜಾಸ್ತಿ ಇರುವಂತ ಅವಕಾಶಗಳಿರುತ್ತೆ. ಈಗ ತಾವು ಚರ್ಮಕ್ಕೆ ಟ್ರೀಟ್ಮೆಂಟ್ ಹೇಳಿದ್ರೆ ಬೇವಿನ ಎಣ್ಣೆಯನ್ನು ಹಚ್ಚೋದು, ಪೊಟ್ಯಾಸಿಯಂ ಪರ್ಮಾಂಗನೇಟ್ ದ್ರಾವಣದಿಂದ ಗಾಯಗಳನ್ನು ತೊಳೆದು ಬೇವಿನ ಎಣ್ಣೆ ಲೇಪನ ಮಾಡೋದು ಅಂತ ಹೇಳಿದ್ರಿ. ಇದು ಟ್ರೀಟ್ಮೆಂಟ್ ಆಯ್ತು, ಲಸಿಕೆಯನ್ನು ಹಾಕಿಸು, ಇದು ಟ್ರೀಟ್ಮೆಂಟು. ಆದರೆ ಇದಕ್ಕೆ ದೇಹದ ಒಳಗಡೆ ತಿನ್ನಲಿಕ್ಕೆ ಆಹಾರ, ಆ ರೋಗವನ್ನು ನಿರೋಧಕ ಶಕ್ತಿ, ರೋಗವನ್ನು ಕಡಿಮೆ ಮಾಡ್ತಕ್ಕಂಥ ಔಷಧಿಗಳು ದೇಹದ ಒಳಗೆ ಕೊಡಲಿಕ್ಕೆ, ಅಥವಾ ಫುಡ್ಡು ಯಾವ ರೀತಿ ಅವಕ್ಕೆ ಕೊಟ್ಟರೆ ಒಳ್ಳೆಯದಂತ ಈಗ ನೋಡ್ತಾ ಇದ್ದೇವೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕರಿಮೆಣಸು, ವೀಳ್ಯದೆಲೆ, ಅವನ್ನೆಲ್ಲ ಆ ಥರ ಕೊಡಿ ಮನೆಯಲ್ಲಿ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ತಾವು ತಜ್ಞರಾಗಿ ಏನು ಹೇಳ್ತೀರ, ಅವ್ಕೆ ಏನು ತಿನ್ನಿಸ್ಬೇಕು ಫುಡ್ಡು? ಸೊ ಒಂದು ವೇಳೆ ತೀವ್ರ ಈಗ ಬರೀ ಕೇವಲ ಚರ್ಮದ ಮೇಲೆ ಇತ್ತಂದರೆ ಅವುಗಳ ಮೇವು ಕೂಡ ಚೆನ್ನಾಗಿ ತಿಂತಿರ್ತವೆ, ಏನು ಸಮಸ್ಯೆ ಆಗೋದಿಲ್ಲ, ನೀವು ಕೊಡೋ ರೀತಿಯಲ್ಲೇ ಮೇವು ಕೊಡ್ಬೋದು. ಬಟ್ ಅನ್ನನಾಳದಲ್ಲಿ ಅಥವಾ ಇದರಲ್ಲಿ ಕೂಡ ಏನಾದರೂ ಗುಳ್ಳೆಗಳಾಗಿದ್ರೆ ಅವಾಗ ಮಾತ್ರ ನಾ ಹೇಳಿದಂಗೆ ಸಾಫ್ಟ್ ಫುಡ್ ಅಂದರೆ ಹಸಿರು, ಈಗ ಬರೀ ಒಣ ಮೇವು ಹಾಕಿದರೆ ತಿನ್ನೋದಿಲ್ಲ ಆ ಸಂದರ್ಭದಲ್ಲಿ, ಅಂಥ ಟೈಮ್ನಾಗೆ ಸ್ವಲ್ಪ ಗಂಜಿ ಇವನ್ನೆಲ್ಲ ಹಾಕೋದ್ರ ಜೊತೆಗೆ ಹಸಿರು ಮೇವು ಸ್ವಲ್ಪ ಎಳೆದು ತಿನ್ನಲಿಕ್ಕೆ ಅನುಕೂಲ ಇರೋಂಥವು ಅಂಥವನ್ನ ಹಾಕಬೇಕಾಗುತ್ತೆ. ಸೊ ಈ ಒಂದು ಕಾಳಜಿನ ನಾವು ಮಾಡಬೇಕಾಗುತ್ತೆ. ಮನೆ ಮದ್ದು ಅಂತೇಳಿ ಹೇಳ್ತಿರ್ತಾರೆ, ಮನೆ ಮದ್ದು ಏನಾದರೂ ಇದೆಯಾ ಆಯುರ್ವೇದದ ಟ್ರೀಟ್ಮೆಂಟು ಟ್ರೆಡಿಷನಲ್ ಟ್ರೀಟ್ಮೆಂಟ್ ಮಾಡ್ರಿ ಅಂತ ಹೇಳ್ತಿರ್ತಾರೆ, ಅದಕ್ಕೇನಾದರೂ ಅಲ್ಲ ಈ ಆ ರೀತಿ ಯಾವುದು ಒಂದು ಒಂದು ಕರೆ ಇದೆ ನಂತರ ಮಾಡೋಣ. ಹಲೋ ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ಕಾರ. ತಮ್ಮ ಹೆಸರು ಎಲ್ಲಿಂದ ರೀ ಸರ್? ಯಾದಗಿರಿ ಜಿಲ್ಲೆ ಗ್ರಾಮ ಯದ್ಲಾಪುರದಿಂದ ಸರ್ ಸಾಯಂ ಸರ್ ಮಾತಾಡ್ತಾ ಇದ್ದೀನಿ. ಕೇಳ್ರಿ ಪ್ರಶ್ನೆ ಕೇಳ್ರಿ, ಚರ್ಮ ಗಂಟು ರೋಗದ ಬಗ್ಗೆ. ಸರ್ ಕೊಡಿ ಸರ್. ಹಾಂ ಹೇಳಿ ಇವ್ರೆ. ಸರ್ ನಮ್ಮ ಆಡು ಒಂದು ಆಡು ಕುಂಟು ಬಿದ್ದೆ ಸರ್. ಹಾಂ ಅದು ಗುಳ್ಳೆ ಗುಳ್ಳೆ ಬಂದು ಎಲ್ಲ ನೆಲ ಬಿಳಿ ಚುಕ್ಕಿ ತರ ಬಂದ್ಕಿಸಿ ಆಡು ಕುಂಟು ಬೀಳಕೈತಿ ಅದು ಇರ್ಲಿಲ್ಲ ಸರ್ ಅರ್ಥ ಆಗಲ್ಲ. ಅಲ್ಲ ಗುಳ್ಳೆ ಗುಳ್ಳೆ ಅಂದ್ರೆ ಎಲ್ಲಿ ಬಂದಿವೆ ಗುಳ್ಳೆಗಳು? ಇದು ಸರ್ ಕಾಲು ಹಿಂದೆ ಮೇಯೆಲ್ಲ ಕುರು ಗುಳ್ಳೆ ಗುಳ್ಳೆ ನೆಲ ಮೇಯ್ ತುಂಬಾ ಸರ್. ಮೈ ತುಂಬಾ ಗುಳ್ಳೆಗಳು? ಮೈ ತುಂಬಾ ಗುಳ್ಳೆಗಳಿವೆ. ಹಾ ಮೇಯ್ ತುಂಬಾ ಗುಳ್ಳೆಗಳು ಬಂದು ಇಂದ ಹಿಂದ್ಗಡೆ ಕಾಲು ಚಟ್ಟಿಗೆ ಅದಕ್ಕಿದ್ಕ ಸ್ವಲ್ಪ ಸ್ವಲ್ಪ ಕುರುಪು ತರ ಬರ್ತದೆ ಸರ್, ಜಾಸ್ತಿ ಆಗಿಲ್ಲ ಕುರುಪು ತರ. ಈಗ ಮೊಟ್ಟ ಮೊದಲನೇದಾಗಿ ನಾನು ಹೇಳ್ಬೇಕಾದ್ರೆ ಈ ಚರ್ಮಗಂಟು ರೋಗ ಕುರಿ ಅಥವಾ ಮೇಕೆಗಳಲ್ಲಿ ಬರೋದಿಲ್ಲ, ಅದಕ್ಕೆ ಬರತಕ್ಕಂಥ ರೋಗನೇ ಬೇರೆ. ಬಟ್ ನೀವು ಹೇಳ್ತಕ್ಕಂಥದ್ದು ಗುಳ್ಳೆನೂ ಇದೆ, ಕಾಲುನು ಕುಂಟು ಬಿದ್ದಿದೆ. ಕಾಲು ಸಹಜವಾಗಿ ಈಗ ಮಳೆಗಾಲದಲ್ಲಿ ಸ್ವಲ್ಪ ನೀರಿನಾಗ ಜಾಸ್ತಿನೇ ಅಂದರೆ ಕುಂಟು ಬೀಳ್ತದೆ, ಅದು ಪ್ರಶ್ನೆ ಬೇರೆ. ಬಟ್ ಗುಳ್ಳೆ ಮೈ ತುಂಬ ಇದೆ ಮತ್ತು ಭಾಳಷ್ಟು ಇದೆ ಅಂತಂದರೆ ನೀವು ಆದಷ್ಟು ಪಶುವೈದ್ಯರೇನ ಅದೇ ಪಶುವೈದ್ಯರೇ ಒಂದು ತೋರಿಸ್ಕೊಂಡು ಅವರ ಸಲಹೆ ಮೇರೆಗೆ ಚಿಕಿತ್ಸೆ ನೀಡಿಸೋದು ಭಾಳ ಒಳ್ಳೆಯದು. ಅದು ಇನ್ನೊಂದು ಸರ್ ಆಡು ಒಂದು ಎರಡು ತಿಂಗಳೈತೆ ಸರ್, ಅದು ಗಿಟ್ಟಿಗೆರೋ ಥರ ಕುಂಟು ಬೀಳ್ತದೆ ಸರ್, ಅದು ಯಾಕೆ ಸರ್ ಎರಡು ತಿಂಗಳು ಕಂಟಿನ್ಯೂ ಸರ್? ಅದೇ ಕಾಲು ಬುಡ ಕೊಳೆ ರೋಗ ಇತ್ತು ಅಂದರೆ ಅದು ಒಳಗಡೆ ಇನ್ಫೆಕ್ಷನ್ ಆಗಿ ಕೆಲವೊಂದು ಸಂದರ್ಭ ನೀವು ಕರೆಕ್ಟಾಗಿ ಚಿಕಿತ್ಸೆ ಮಾಡಿಸ್ಲಿಲ್ಲ ಅಂದರೆ ಕಾಲೆಲ್ಲ ಚಪ್ಪಿ ಎಲ್ಲ ಒಣಗಿ ಹೋಗೋ ಸಂದರ್ಭ ಇರುತ್ತೆ. ಸೊ ಅದನ್ನು ತಪ್ಪಿಸ್ಲಿಕ್ಕೆ ನೀವು ಪಶುವೈದ್ಯರಲ್ಲಿ ತೋರಿಸಿ ಅದನ್ನು ಚಿಕಿತ್ಸೆ ನೀಡಿಸ್ರಿ. ಅದೇ ಸರ್ ತೋರಿಸಿ ಸರ್ ಎಲ್ಲ ಶಿಕ್ಷೆ ಕೊಟ್ಟಿ ಸರ್, ಆದ್ರೆ ಏನಾಗಿದೆ ಅಂದ್ರೆ ಅದು ಕಿವು ಕಿವು ಬರ್ತಾ ಇದೆ ಸ್ವಲ್ಪ ಅಂದ್ರೆ ಇನ್ನೂ ಒಳಗಡೆ ಇನ್ನೂ ಇನ್ಫೆಕ್ಷನ್ ಅಂದ್ರೆ ಸೋಂಕು ಇನ್ನೂ ಬಾಕಿ ಇದೆ ಅಂತ ಅರ್ಥ. ಕಿವು ಬರ್ತಾ ಇದೆ ಅಂದ್ರೆ ಅದಕ್ಕೆ ಯೂಸ್ವಲಿ ನಾವು ಒಂದು ಸಾರಿ ಎರಡು ಸಾರಿ ಅಥವಾ ವಾರಕ್ಕೆ ಯಾವಾಗ ಒಂದು ಸಾರಿ ತೋರಿಸೋದಲ್ಲ, ಕಂಟಿನ್ಯೂಸ್ ಆಗಿ ಬಿಡ್ಲಾರ್ದಂಗೆ ತೋರಿಸ್ಬೇಕಾಗುತ್ತೆ. ಸೊ ಅಂದ್ರೆ ಮಾತ್ರ ಮೂರು ದಿವಸ ಏನು ಆಗಂಗಿಲ್ರಿ, ಅಷ್ಟೆಲ್ಲ ಕ್ಯೂ ಇರುತ್ತೆ ಒಳಗಡೆ ಜಾಸ್ತಿ ಇದು ಇರುತ್ತೆ ಅಂತಂದ್ರೆ ನೀವು ಜಾಸ್ತಿ ದಿವಸ ತೋರಿಸ್ಬೇಕಾಗುತ್ತೆ, ವಾರಗಟ್ಟಲೆ ತೋರಿಸ್ಬೇಕು. ಹಾ ಒಳ್ಳೇದ್ರಿ, ಮತ್ತೆ ಕರೆ ಮಾಡಿದಕ್ಕೆ ಧನ್ಯವಾದ ತಮಗೆ. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟರ್ ಪ್ರಹ್ಲಾದ್ ಅವರೇ. ಮುಖ್ಯವಾಗಿ ಏನು ಒಂದು ರೈತರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತೀರಿ? ಯಾಕಂದರೆ ಭಾಳಷ್ಟು ರೈತರಿಗೆ ಗೊತ್ತಾಗೋದಿಲ್ಲ, ಗುಳ್ಳೆಗಳು ಇನಿಷಿಯಲ್ ಸ್ಟೇಜ್ನಲ್ಲಿ ಕಂಡಿಡಿದ್ಬಿಟ್ಟು ಅದಕ್ಕೆ ಬೇಗ ಅದಕ್ಕೆ ನಿಯಂತ್ರಣ ಕ್ರಮಗಳನ್ನು ಮಾಡ್ಕೊಂಡ್ರೆ ಪರಿಹಾರ ಸಿಗತ್ತೆ, ಒಮ್ಮೆ ಬಿಟ್ಬಿಡ್ತಾರೆ, ನಿರ್ಲಕ್ಷ್ಯ ವಹಿತಾರೆ, ಏನು ಹಾನಿಯಾಗುವ ಸಾಧ್ಯತೆ ಇರ್ತವೆ. ಯಾಕಂದರೆ ಈಗ ಒಂದು ಎಮ್ಮೆ ಆಕಳು ತೊಗೋಬೇಕಂದ್ರೆ 50,000-60,000 ರೂಪಾಯಿ ಖರ್ಚು ಮಾಡಿರ್ತಾರೆ, ಒಳ್ಳೆ ಹಾಲು ಕೊಡ್ತಿರ್ತದೆ, ಅದಕ್ಕೆ ಬಂತಂದರೆ ಅದು ಲಾಸ್ ಆಗಿಬಿಡುತ್ತೆ ರೈತರಿಗೆ. ಸೊ ಮೊಟ್ಟ ಮೊದಲನೇದಾಗಿ ಈ ರೋಗ ಬಂದ ನಿಮ್ಮ ಹಳ್ಳಿಯಲ್ಲಿ ಬರಬೇಕಂತೇಳಿ ಕಾಯಕ್ಕೆ ಹೋಗಬೇಡ್ರಿ, ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಯನ್ನು ಹಾಕ್ಸ್ರಿ, ಲಸಿಕೆಯೇ ಒಳ್ಳೆ ಇದಕ್ಕೆ ನಿಯಂತ್ರಣ ಕ್ರಮ. ಸೊ ಇಲ್ಲಿ ಈ ರೋಗ ಬಂದರೂ ಕೂಡ ಅಕಸ್ಮಾತ್ ನಾ ಮೊದಲೇ ಹೇಳಿದಂಗೆ ಅವನ್ನ ಬೇರ್ಪಡಿಸೋದು, ಮತ್ತು ಆ ಬಂದಂಥ ಜಾಗ ಯಾವ ಜಾನುವಾರು ಅಲ್ಲಿ ಇರುತ್ತಲ್ಲ ಅಲ್ಲಿ ಫಿನೈಲ್ 2% ಈ ಮತ್ತು ಕೆಲವು ಡಿಸ್ಇನ್ಫೆಕ್ಟೆಂಟ್ಸನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಸ್ವಚ್ಛತೆಯನ್ನು ಮಾಡಬೇಕು. ಫಿನೈಲ್ ಆಯಿತು, ಫಾರ್ಮಲಿನ್ ಆಯಿತು, ಇವನ್ನೆಲ್ಲನೂ ನೀವು ಬಳಸ್ಕೊಂಡು ಸೋಡಿಯಂ ಹೈಪೋಕ್ಲೋರೈಟನ್ನು ಕೂಡ ಬಳಸ್ಬೋದು, ಅಂದರೆ ಅಲ್ಲಿ ವೈರಾಣುಗಳನ್ನು ಕೊಲ್ಲಲಿಕ್ಕೆ. ಸೊ ಇದನ್ನು ಬಳಸಿದರೆ ಅಲ್ಲಿ ವೈರಾಣುಗಳು ಸಾಯ್ತವೆ. ಸೊ ನೀವು ಬೇರ್ಪಡಿಸಿದ್ರಲ್ಲಿಂದ ವೈರಾಣನ್ನು ಹಬ್ಬದನ್ನು ತಡೆಗಟ್ತೀವಿ. ಮುಂಜಾಗ್ರತೆ ಕ್ರಮ ಲಸಿಕೆಯನ್ನು ಹಾಕಿಸಿದರೆ ಬೇರೆ ಜಾನುವಾರುಗಳಿಗೆ ಬರೋದಿಲ್ಲ. ಇದ್ರ ಜೊತೆಗೆ ಬಂದಂಥ ಪ್ರಾಣಿಗಳಿಗೆ ನಾವು ಆಲ್ರೆಡಿ ಹೇಳಿದಂಗೆ ಒಳ್ಳೆ ಪೌಷ್ಟಿಕ ಆಹಾರ, ದಾಣೆ ಮಿಶ್ರಣ, ಹಸಿರು ಮೇವು ಇಂಥವನ್ನೆಲ್ಲ ಕೊಟ್ಟು ಆರೈಕೆ ಮಾಡಬೇಕು, ಮತ್ತು ಚಿಕಿತ್ಸೆ ಮಾತ್ರ ಕಂಪಲ್ಸರಿ ಮಾಡಿಸ್ಲೇಬೇಕು. ಆದಷ್ಟು ಇದನ್ನು ಅಲಕ್ಷ್ಯ ಮಾಡಬೇಡ್ರಿ. ಮತ್ತು ಮೂಢನಂಬಿಕೆ ಈಗೇನು ನಾವೇನು ಮನುಷ್ಯರಿಗೆ ಬರುತ್ತೆ ಅಂಥವೆಲ್ಲನ ಬಿಟ್ಟು ಆದಷ್ಟು ಜಾನುವಾರುಗಳಿಗೆ ಆರೈಕೆ ಮಾಡಿ ಈ ಬಂದಂಥ ಜಾನುವಾರುಗಳನ್ನು ಬೇರ್ಪಡಿಸೋದು ಆಗಲಿ, ಸೊ ಮತ್ತು ಉಣ್ಣೆಗಳ ನಿಯಂತ್ರಣ ಮಾಡೋದಾಗಲಿ, ಕೊಟ್ಟಿಗೆ ಸ್ವಚ್ಛತೆ ಇಟ್ಕೊಳ್ಳೋದಾಗಲಿ, ಮತ್ತು ಸೊಳ್ಳೆ ಮತ್ತು ನೊಣಗಳ ಅವಳಿಯನ್ನು ಕಡಿಮೆ ಮಾಡೋದಾಗಲಿ, ಇವೆಲ್ಲನೂ ಮಾಡಿದರೆ ಇದನ್ನು ಹಬ್ಬದನ್ನು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಕುಡಿಯುವ ನೀರಿನಲ್ಲಿ ಬೆಲ್ಲ ಮತ್ತು ಉಪ್ಪು ಅಡಿಗೆ ಸೋಡಾ ಹಾಕಿ. ಸೊ ನಾವು ಅದು ಒಂದು ಉದ್ದೇಶ ಏನಂತ ದನಗಳಿಗೆ ನೀರು ಕೊಡ್ಲಿಕ್ಕೆ ಇಲ್ಲ. ಈಗ ನಾವು ಯಾವ ರೀತಿ ನಾವು ಜಾನುವಾರುಗಳಿಗೆ ಲವಣ ಮಿಶ್ರಣವನ್ನು ಕೊಡ್ರಿ, ಯಾಕಂದ್ರೆ ಮಿನರಲ್ಸ್ ನಾವು ದೇಹದಲ್ಲಿ ಒಂದು ಯಾವುದೇ ಪ್ರಾಣಿಯಾಗಲಿ ಅಥವಾ ಯಾವುದೇ ಇದರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಇರಬೇಕಾದ್ರೆ ಕೇವಲ ನಾವು ಕೊಡ್ತಕ್ಕಂಥ ಆಹಾರ ಅಷ್ಟೇ ಅಲ್ಲ, ಮಿನರಲ್ಸ್ ಕೂಡ ಭಾಳ ಮುಖ್ಯ, ಅಂದರೆ ಲವಣ ಮಿಶ್ರಣಗಳು. ಆ ಒಂದು ಉದ್ದೇಶದಿಂದ ಬೆಲ್ಲ ಅದು ಆಗುತ್ತೆ. ಅದ್ರ ಜೊತೆಗೆ ನೀವು ಲವಣ ಮಿಶ್ರಣ ಹಾಕಿದ್ರೆ ಇನ್ನೂ ಒಳ್ಳೇದು. ಲವಣ ಮಿಶ್ರಣ ಕೂಡ ಆಹಾರದ ಜೊತೆಗೆ ಕೊಟ್ಟರೆ, ಯಾಕಂದರೆ ಈ ಮೂಮೆಂಟಲ್ಲಿ ನಾವು ಕೇವಲ ಬಂದಂಥವಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದು ಮುಖ್ಯ. ಅಂದರೆ ಒಳ್ಳೆ ಮೇವು ತಿಂತಾ ಇರಬೇಕು, ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತಂದರೆ ಬೇಗ ಗುಣಮುಖ ಆಗುತ್ತೆ ಅದು ಜಾನುವಾರು. ಸೊ ಆ ಒಂದು ದೃಷ್ಟಿಯಿಂದ ಇವೆಲ್ಲನೂ ಕೂಡ ನಾವು ಕೊಡಬೇಕಾಗುತ್ತೆ. ಈಗ ನೋಡ್ರಿ, ಒಂದು ಸಿವಿಯರ್ ಆಗಿ ಒಂದು ರಾಸು ಈ ಲಂಪಿ ಸ್ಕಿನ್ ಅಥವಾ ಚರ್ಮಗಂಟು ರೋಗದಿಂದ ಸತ್ತು ಬಿಡ್ತು ಅಂತಂದರೆ ಗಂಟುಗಳಾಗಿರ್ತವೆ, ಗಾಯಗಳಾಗಿರ್ತವೆ, ಅಂತ ಸತ್ತಂತ ಜಾನುವಾರುಗಳ ವಿಲೇವಾರಿ ಹೇಗೆ ಮಾಡ್ಬೇಕಂತ ಬಹಳ ಮುಖ್ಯವಾದದ್ದು ಸರ್ ಇದು. ಆಕ್ಚುಲಿ ಯಾಕಂತಂದ್ರೆ ಯಾವುದೇ ಸಾಂಕ್ರಾಮಿಕ ರೋಗದ ಪ್ರಾಣಿ ಸತ್ತಿತ್ತು ಅಂದರೆ ನಾವು ಬಹಳಷ್ಟು ಹಳ್ಳಿಗಳಲ್ಲಿ ಎಲ್ಲೋ ಕೆರಿದಂಡಿಗೋ ಹೊಳಿದಂಡಿಗೋ ಅಥವಾ ಹೊರಗಡೆ ಒಯ್ದು ಒಕ್ಕಡ್ತಾರೆ, ಅದರಿಂದ ನಾಯಿಗಳು ಒಯ್ದು ಹಬ್ಬಿಸ್ತವೆ, ಅಥವಾ ನೀರಿನ ಮುಖಾಂತರ ಮಳೆ ಬಂದಾಗ ನೀರಿನ ಮುಖಾಂತರ ಬೇರೆ ಬೇರೆ ಎಲ್ಲ ನಮ್ಮ ಊರ ಪ್ರಾಣಿ